ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 625 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಈಗ ವೇಳೆ 5:30:20. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಗೃಹ ಉದ್ಯೋಗ, ಈ ಕುರಿತು ಹರಿಹರದ ನಿಟ್ಟೂರಿನ ಶ್ರೀಮತಿ ಸರೋಜಮ್ಮ ಅವರೊಂದಿಗೆ ಸಂದರ್ಶನ ಕೇಳೋಣ. ಕೇಳಿದ್ರೆ ಮನಸ್ಸಿದ್ದರೆ ಮಾರ್ಗ ಅನ್ನೋ ಮಾತನ್ನ ತಾವೆಲ್ಲ ಕೇಳಿದಿರಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಂದ್ರೆ, ಹರಿಹರ ಸಮೀಪ ನಿಟ್ಟೂರಿನ ಶ್ರೀಮತಿ ಸರೋಜಮ್ಮನವರು ಸಾವಯವ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಅವರದೇ ಆದ ಮಾರುಕಟ್ಟೆಯನ್ನು ಮಾಡಿಕೊಂಡಿದ್ದಾರೆ. ಅವರ ಅನುಭವಗಳನ್ನು ಕೇಳೋಣಂತೆ. ಅವರು ಇದನ್ನು ಒಂದು ಸಣ್ಣ ಉದ್ಯಮವನ್ನಾಗಿ ಮಾಡಿಕೊಂಡು ಅವರದೇ ಆದ ಗ್ರಾಹಕರನ್ನು ನಿರ್ಮಾಣ ಮಾಡಿಕೊಂಡು ಅವುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾವಯವ ಪದ್ಧತಿಯ ಕೃಷಿ ಮತ್ತು ದೇಸಿ ಭತ್ತದ ಬೆಳೆಯುವಂಥ ವಿಧಾನ, ಆ ದೇಸಿ ಭತ್ತದ ಸಂಗ್ರಹಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಅದನ್ನು ಪ್ರಚಾರ ಮಾಡೋದ್ರಲ್ಲೂ ಸಹ ಇವರು ನಿರತರಾಗಿದ್ದಾರೆ. ಅವರ ಅನುಭವಗಳನ್ನು ಕೇಳೋಣ. ನಮಸ್ಕಾರ ಸರೋಜಮ್ಮನವ್ರೆ. ನಮಸ್ಕಾರ ಸರ್. ಸರೋಜಮ್ಮನವರ, ಈ ದೇಸಿ ಪದ್ಧತಿ ಭತ್ತ ಅಥವಾ ನಮ್ಮ ಹಳೆ ಭತ್ತ ಅಂತ ನಾವೇನು ಹೇಳ್ತೀವಿ, ನಾಟಿ ತಳಿ ಅಂತೆಲ್ಲ ಕರೀತಾರೆ, ಹಿಂದೆಲ್ಲ ನಾವು ಬಳಸ್ತಾ ಇದ್ದಂತ ಭತ್ತಗಳೇನೆ, ಆ ಭತ್ತದ ಬೆಳೆಯನ್ನು ತಾವಿನ್ನೂ ಮಾಡ್ತಾ ಇದ್ದೀರಿ. ಜೊತೆಗೆ ಸಣ್ಣ ಪುಟ್ಟ ಮಿಲೆಟ್ಸ್ ಅಂತೇಳಂತಂದ್ರೆ ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ ಮಾಡಿ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನೆಲ್ಲ ಮಾಡ್ತಾ ಇದ್ದೀರಿ. ಈ ಒಂದು ಕಲ್ಪನೆ ಎಲ್ಲ ಯಾವಾಗ ಬಂತು ನಿಮಗೆ? ನಮ್ದು ಅರೆ ಮಲೆನಾಡು ಆಗಿರೋದ್ರಿಂದ ಬಯಲುಸೀಮೆ ಪ್ರದೇಶ ಹರಿಹರ ದಾವಣಗೆರೆ ಅಂದ್ರೆ ಭತ್ತದ ನಾಡು ಅಂತಾನೆ ಹೇಳ್ಬೋದು ನಾವು. ಭದ್ರಾ ನೀರನ್ನ ಹರಿಸ್ಕೊಂಡು ಬರುವಂತ ಜಾಗ ಇದು. ಚಾನಲ್ ನೀರಿಲ್ದೇನೆ ಇಲ್ಲಿ ಬೆಳೆ ಬೆಳೆಯಕ್ಕೆ ಆಗ್ತಾ ಇಲ್ಲ. ಆತರ ಇಲ್ಲಿ ರೈತರೆಲ್ಲ ರೂಢಿಸ್ಕೊಂಬಿಟ್ಟಿದ್ದಾರೆ. ಈಗ ಏನಪ್ಪ ಅಂತ ಹೇಳಿದ್ರೆ, ಈಗ ನಮಗೆ ಇಷ್ಟು ದಿವಸ ನಾವು ಭತ್ತದ ನಾಟಿಯಲ್ಲಿ ಮಾಡ್ತಾ ಬಂದು ಈಗ ಬೇರೆ ತರ ವ್ಯವಸ್ಥೆ ರೂಢಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಒಳಗೆ ನಮ್ಗೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಮೂರು ಬೆಳೆ ಕೈ ಕೊಡ್ತು. ಚಾನಲ್ ನೀರಿಲ್ದಾನೆ ಮಳೆ ಕಡಿಮೆ ಆಗಿ ಚಾನಲ್ ನೀರಿಲ್ದಾನೆ ಕಡಿಮೆ ಆಯ್ತು. ಆವಾಗ ನನಗೆ ನಮ್ಮ ಕೃಷಿ ಇಲಾಖೆ ವತಿಯಿಂದ ಸಿರಿಧಾನ್ಯಗಳದ ಒಂದು ಬೆಳೆ ಅಂತ ಒಂದು ವ್ಯವಸ್ಥೆನೂ ಅದೆಲ್ಲ ಗೊತ್ತಾಯ್ತು. ಯಾವಾಗ ಪೇಪರಲ್ಲಿ ನಾನು ಓದಿದ್ದೊಂದು ಆರ್ಟ್ನಲ್ಲಿ ಓದಿದ್ದು ಏನಪ್ಪ ಅಂತ ಹೇಳಿದ್ರೆ, ತೆಂಗಿನ ಬೆಳೆ ಒಳಗೆ ಸಿರಿಧಾನ್ಯವನ್ನು ಬೆಳೆಯಬಹುದು ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಅದನ್ನ ನಾನು ಸ್ವಲ್ಪ ಎಲ್ಲ ಓದಿಂದ ಒಂದು ಕೆವಿಗೆ ಒಂದ್ಸಲ ಕನ್ಸಲ್ಟ್ ಮಾಡಿದೆ. ಅವ್ರೇನ್ ಹೇಳಿದ್ರು, ಹೌದಮ್ಮ ಮಾಡಬಹುದು ಅಂತ ಹೇಳಿದ್ರು. ಅದಕ್ಕೆ ನಾನು ಅವರ ಮುಖಾಂತರ ನಾನು ಸಿರಿಧಾನ್ಯಗಳನ್ನ ತಗೊಂಡ್ ಬಂದು ಆರು ತರ ಸಿರಿಧಾನ್ಯನು ಒಂದೊಂದು ಲೈನಿಗೆ ಒಂದೊಂದ್ ತರ ಸಿರಿಧಾನ್ಯಗಳನ್ನ ಬಿತ್ತನೆ ಮಾಡಿ ಅದಕ್ಕೆ ಬೋರ್ಡ್ ಹಾಕ್ಬಿಟ್ಟು ಮಾಡಿದೆ ನಾನು. ಆದ್ರೆ ಇದು ಏನಪ್ಪಾ ಅಂತ ಹೇಳಿ ನನಗೆ ಸುಮ್ನೆ ಹುಮ್ಮಸ್ ಅಷ್ಟೇ ಇದು. ಆ ಸಿರಿಧನ್ಯ ಬೆಳಿಬೇಕು ಅಂತ ಗೊತ್ತಿತ್ತು ಅಷ್ಟೇ. ಇದನ್ನ ಸಿರಿಧನ್ಯ ಒಬ್ಬರೇ ಬೆಳಿಬೇಕು ಅನ್ನೋದು ನನಗೆ ಅರಿವು ಬರಲೇ ಇಲ್ಲ. ಇದು ಏನಪ್ಪ ಅಂತ ಹೇಳಿದ್ರೆ ಸಿರಿಧಾನ್ಯ ಬೆಳೆಯಕ್ಕೆ ಸಾಮಾನ್ಯ ಎಲ್ಲರೂ ರೈತರು ಒಗ್ಗೂಡಿಕೊಂಡು ಬೆಳೆದ್ರೆ ಮಾತ್ರ ಸಿರಿಧಾನ್ಯ. ಇದು ಇಲ್ಲದ್ರೆ ಏನಾಗ್ತದೆ, ಒಬ್ಬರೇ ಬೆಳೆದ್ರೆ ಅದು ಎಲ್ಲ ಹಕ್ಕಿ ಪಕ್ಷಿಗಳ ಕಾಟ, ನರಿ ಮತ್ತೆ ನವಿಲುಗಳ ಕಾಟ ಜಾಸ್ತಿ ಆಗ್ತದೆ, ಇಲಿಗಳ ಕಾಟ. ಆ ಉದ್ದೇಶಕ್ಕೋಸ್ಕರ ನಾನು ಸಿರಿಧಾನ್ಯಗಳನ್ನ ಬೆಳೆದಿನ. ಅಲ್ಲ, ಸಿರಿಧಾನ್ಯಗಳು ನೋಡಿದ್ರ ಹಿಂದೆಲ್ಲ ಬೆಳೀತಾ ಇದ್ರ ನಿಮ್ ಭಾಗದಲ್ಲಿ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಇದು ನಾನು ಕೇಳಿರ್ಲೂ ಇಲ್ಲ. ಹುಟ್ಟೂರು ನಂದು ಶಿವಮೊಗ್ಗ ಜಿಲ್ಲೆ ಆಗಿರೋದ್ರಿಂದ ನಾನು ಅಲ್ಲೂ ನೋಡಿಲ್ಲ. ನಾನು ಬರೀ ಭತ್ತದ ಬೆಳೆ ಕಂಡವಳು. ನಾನು ಇಲ್ಲೆಲ್ಲ ನಾನು ಬೆಳೀತಾ ಬೆಳೀತಾ ನವಣೆ ಆರ್ಕ ಸಾಮೆ ಬರಗು ಇವನ್ನೆಲ್ಲ ನೋಡಿದ್ದೆ. ನೋಡ, ನಾನು ಯಾಕೆ ಬೆಳೆಯಬಾರದು ಅಂತ ಒಂದು ಪ್ರಯೋಗ ಅಷ್ಟೇ ಇದು. ಹೊಸದಾಗಿ ನೀವು ಒಂದು ಕೃಷಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸರಿ, ಈಗ ಅದನ್ನ ಬಿತ್ತನೆ ಮಾಡಿದ್ರು ಅಥವಾ ಅದನ್ನ ಸಸಿ ಮಡಿ ಮಾಡಿ ನಾಟಿ ಮಾಡಿದ್ರು ಅಥವಾ ಬಿತ್ತನೆ ಆದ್ಮೇಲೆ ಅದಕ್ಕೇನಾರ ಗೊಬ್ಬರ ಗಿಬ್ಬರ ಹಾಕಿದ್ರೆ ಹೇಗೆ? ಇಲ್ಲ, ಅದನ್ನ ಬಿತ್ತನೆ ಮಾಡ್ಬೇಕು. ಬಿತ್ತನೆ ಮಾಡಿ ಸಾವಯವದಲ್ಲೇ ಅದಕ್ಕೇನೆ ಸಾಮಾನ್ಯವಾಗಿ ನೀವು ಒಂದ್ ನಾಳ್ ನುಡಿ ಇದೆ ಏನಪ್ಪಾ ಅಂತ ಹೇಳಿದ್ರೆ, ಸಿರಿಧಾನ್ಯ ಬೆಳೆಯಕ್ಕೆ ನೀರ್ ಬೇಕಾಗಿಲ್ಲ, ಬೇಯಕ್ ನೀರ್ ಬೇಕದು ಸಿರಿಧಾನ್ಯಕ್ಕೆ. ಅದಕ್ಕೆ ನೀವು ಒಂದು ಪಟ್ಟು ನೀರ್ ಸಿಕ್ಕರೆ ಸಾಕು, ಅದಕ್ಕೆ ಬೆಳೆಯುತ್ತೆ. ಅದಕ್ಕೆ ಬೇಯಕ್ ಮಾತ್ರ ಮೂರ್ ಪಟ್ಟು ನೀರ್ ಬೇಕೇ ಬೇಕು. ಅದಕ್ಕೆ ಆ ತರ ಅಳವಡಿಸ್ಕೊಂಡಿದ್ದಾವೆ ಅವು ಸಿರಿಧಾನ್ಯಗಳು. ಬರದ ನಾಡಿನಲ್ಲಿ ಬೆಳೆಯುವಂತವು ಸಿರಿಧಾನ್ಯಗಳವು. ಅವನ್ನ ನೋಡ, ನಾನು ಯಾಕೆ ಪ್ರಯೋಗಿಕವಾಗಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡಿದೆ ಅಷ್ಟೇ. ಆಮೇಲೆ ಅದನ್ನ ಬೆಳೆಯದನ್ನ ಬೆಳೆದ್ಬಿಟ್ಟೆ. ಬೆಳೆದ ತಕ್ಷಣ ನಾವು ಭತ್ತ ಅಕ್ಕಿ ಮಾಡಿ ಗೊತ್ತೇ ಹೊರತು ಈ ಸಿರಿಧಾನ್ಯ ಏನ್ ಮಾಡ್ಬೇಕು, ಹೆಂಗ್ ಊಟ ಮಾಡ್ಬೇಕು, ಇವೆಲ್ಲ ಏನು ಗೊತ್ತಿರ್ಲೇ ಇಲ್ಲ. ಇದನ್ನ ನಾನು ಮನಗಂಡು ಕೊನೆಗೆ ಒಂದ್ಸಲಿ ಯಾವ್ದೋ ಒಂದು GKVKL ಮಾರ್ಕೆಟಿಂಗ್ ಅಂದ್ರೆ ಅವರು ಸಾಮಾನ್ಯ ಅವ್ರು ಯಾವ ತರ ಮಾರ್ಕೆಟ್ ಮಾಡ್ತಾರೆ ಸಿರಿಧಾನ್ಯಗಳನ್ನ ಅನ್ನೋದ್ರ ಬಗ್ಗೆ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡು ಕರೆದಿದ್ರು. ಅದಕ್ಕೆ ಯಾಕೋ ನಾನು ಹೋಗಿದ್ದೆ ಆ ಎರಡು ದಿನದಲ್ಲಿ. ಏನ್ ಮಾರ್ಕೆಟ್ ಅಂದ್ರೆ ಏನು ಗೊತ್ತಾಗ್ಲೇ ಇಲ್ಲ. ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಂಗ್ ಮಾಡ್ತಿದ್ರು ಅವರು. ಆ ಮೌಲ್ಯವರ್ಧನೆ ಅನ್ನೋದು ಏನು ಅನ್ನೋದು ಗೊತ್ತಿರ್ಲಿಲ್ಲ. ಆಮೇಗ ಅವ್ರನ್ನ ಕಂಡ್ಕೊಂಡು ಕೇಳಿಂದ ನಾನು ಇದ್ರ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತೇಳಿ, ವಯಸ್ಸಾದ್ರು ಚಿಂತಿಲ್ಲ ಉತ್ಸಾಹ ಆಯ್ತಲ್ಲ ಅಂತ ತಿಳ್ಕೊಂಡು ಉತ್ಸಾಹದಲ್ಲಿ ಹೋಗಿ ಆ ಸಿರಿಧಾನ್ಯ ಬೆಳೆಗಳ ಏನೇನ್ ಮಾಡಬಹುದು ಅಂತ ತಿಳ್ಕೊಂಡು ಕೊನೆಗೆ ಅದರಲ್ಲಿ ಮೌಲ್ಯವರ್ಧನೆ ಮಾಡಕ್ ನಾನು ಶುರು ಮಾಡಿದೆ ಸರ್. ಸರಿ, ಪ್ರಾರಂಭ ಮಾಡಿದ ಮೇಲೆ ಮೊದಲು ಯಾವ ಪ್ರಾಡಕ್ಟ್ ಅನ್ನ ಮಾಡಿದ್ರಿ? ನಾನು ಬರೀ ಒಂದು 10-12 ರಾಗಿ ಅಂತ ಗೋಧಿ ಅಂತವನ್ನೆಲ್ಲ ಉಪಯೋಗಿಸಿ ಮಾಲ್ಟ್ ಪೌಡರ್ ಮಾಡ್ತಿದ್ದೆ. ಅದನ್ನ ನಾ ಸಿರಿಧಾನ್ಯ ಅದರೊಳಗೆ ಉಪಯೋಗಿಸ್ಬೇಕು ಅಂತ ಗೊತ್ತಾಗಿ 6 ತರ ಸಿರಿಧಾನ್ಯನು, ಬೇಳೆಕಾಳುಗಳು ಮತ್ತೆ ಡ್ರೈ ಫ್ರೂಟ್ಸ್ಗಳನ್ನು ಈ ತರ ಎಲ್ಲ ಹಾಕ್ಬಿಟ್ಟು 36 ಐಟಮ್ ಹಾಕ್ಬಿಟ್ಟು ನಾನು ಅದರೊಳಗೆ ಎನರ್ಜಿ ಮಿಕ್ಸ್ ಅಂತೇಳಿ ಒಂದು ಮಾಲ್ಟ್ ಪೌಡರ್ ಮಾಡಿದ್ದೀನಿ. ಅದು ಎಂತದ್ದು ಅಂದ್ರೆ, ಅದು ಬಹುಶಃ ಈ ಶುಗರು BP ಲೆವೆಲ್ ಎಲ್ಲ ನಾ ಮೈಯಲ್ಲಿ ಇರೋಂಥದ್ನೆಲ್ಲ ಕಡಿಮೆ ಮಾಡೋ ಅಂತ ಗುಣಗಳು ಅದರಲ್ಲಿ ಇರೋದ್ರಿಂದ ಅದನ್ನ ಮಾಲ್ಟ್ ಪೌಡರ್ ತಯಾರು ಮಾಡಿದೆ. ಅದರಲ್ಲಿ ನಾನು ಮತ್ತೆ ನ್ಯೂಟ್ರಿಷನ್ ಕನ್ಸಲ್ಟ್ ಮಾಡಿ ಅವ್ರ ಕಡೆಯಿಂದನೂ ನಾನು ಪರಿಣಿತಿ ತಗೊಂಡು ಅವು ಯಾವ್ಯಾವ ಪ್ರಮಾಣ ಎಷ್ಟೆಷ್ಟು ಹಾಕ್ಬೇಕು, ವಯಸ್ಕರಿಗೆಷ್ಟು, ಮಕ್ಕಳಿಗೆಷ್ಟು, ಬಸರಿಯವ್ರಿಗೆಷ್ಟು, ಬಾಣಂತಿಯವ್ರಿಗೆಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ತಿಳ್ಕೊಂಡು ಅದನ್ನ ಆ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಅದನ್ನ ಪೌಡರ್ ಮಾಡಿದೀನಿ. ಅದು ಈಗ ದೇಶಾದ್ಯಂತ ಹೋಗ್ತೈತೆ ಅನ್ನೋದಕ್ಕೆ ನನಗೆ ಬಹಳ ಖುಷಿ ಆಗ್ತೈತೆ. ಸರಿ, ಈಗ ಅದನ್ನ ನೀವು ತಯಾರು ಮಾಡಿದ್ರಲ್ಲ, ಅದನ್ನ ಬೇರೆ ಬೇರೆ ಹಿಟ್ಟುಗಳನ್ನೆಲ್ಲ ಮಾಡಿಸ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿದ್ದ, ಅದನ್ನ ಪ್ಯಾಕ್ ಮಾಡಿದ್ರೆ ಅದು ಬಹಳ ದಿವಸ ಇಟ್ಟರೆ ಹಾಳಾಗಲ್ವಾ? ಇಲ್ಲ, ಅದು ನಾನು ಏನಪ್ಪಾ ಅಂತ ಹೇಳಿದ್ರೆ, ಇವೆಲ್ಲ ನಾವು ಸಿರಿಧಾನ್ಯಗಳಾತು ಬೇಳೆಕಾಳುಗಳಾತು ಇವನ್ನೆಲ್ಲ ನಾವು ತೊಳೆದು ಆರಿಸಿ ಅದನ್ನ ಮೊಳಕೆ ಕಟ್ಟ ಅಂತ ಮೊಳಕೆ ಕಟ್ಟಿ ಎಲ್ಲವನ್ನು ಉರಿಬೇಕು. ಅದನ್ನ ಅದು ಉರಿಯೋದೇ ಮೇನ್. ಉರಿದು ಇಡೋದ್ರಿಂದ ನೀವು ಒಂದು ವರ್ಷ ತನಕ ನಾವು ಇಟ್ಟು ನೋಡಿದೀವಿ ಅದನ್ನ. ನಾ ಕೊಟ್ಟಿರೋದ್ರೊಳಗೆ ಅದ್ರೊಳಗೆ 6 ತಿಂಗಳು ಅಂತ ಕೊಟ್ಟಿದ್ವಿ ನಿಜ. ಆದ್ರೆ ಅದು ಒಂದು ಆತರ ನಾವು ಉರಿಯೋದ್ರಿಂದ ಒಂದು ವರ್ಷ ಇಟ್ಟರು ಕೆಡದಂತ ಹಿಟ್ಟುಗಳು ತಯಾರಾಗ್ತದೆ ಸರ್. ಸರಿ, ಇದನ್ನೆಲ್ಲ ತಯಾರು ಮಾಡಬಹುದು ಸರಜಮ್ನರೇ, ಈ ತರದ ಸಾಕಷ್ಟು ಪದಾರ್ಥಗಳನ್ನ ನಾವು ಮಾಡಬಹುದು. ಮಾರ್ಕೆಟಿಂಗ್ ಮಾಡೋದ್ ಬಹಳ ಕಷ್ಟ. ಹೇಗ್ ಮಾಡಿದ್ರಿ ಪ್ರಾರಂಭದಲ್ಲಿ? ಅದ್ ನೀವು ಎಲ್ಲಿ ತಗೊಂಡೋಗಿ ಯಾರಿಗೆ ಕೊಟ್ರಿ ಅದನ್ನ? ಇದನ್ನ ಆದಷ್ಟು ನೀವು ಒಳ್ಳೆ ಇದನ್ನೇ ಕೇಳಿದ್ರಿ ಸರ್. ಹಿಂಗ ನಾನೇನ್ ಮಾಡಿದೆ, ಫಸ್ಟಿಗೆ ನಾ ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ್ ನಾನು ಉಪಯೋಗಿಸಿ ನೋಡಿದೆ. ನನಗೆ ಯಾವಾಗ ಮನಗಂಡಾಯ್ತು ಓ ಇದು ಚೆನ್ನಾಗಿದೆ ಅಂತೇಳಿ ಯಾವಾಗ ಗೊತ್ತಾಯ್ತು, ನಾನು ಇದೇ KVK ಮುಖಾಂತರನೇ ಅಲ್ಲಿ KVKಯಲ್ಲಿ ಶನಿವಾರ ಸಂತೆ ಅಂತ ನಡೀತದೆ ಅಲ್ಲಿಗೆ ಹೋಗಿ ಪರಿಚಯ ಮಾಡಿಸಿದೆ. ಆಮೇಲೆ ಸಾವಯವ ಮಳಿಗೆಗಳು ಎಲ್ಲೆಲ್ಲಿದಾವೋ ಅಲ್ಲಿಗೆ ಪರಿಚಯ ಮಾಡಿಸಿದ್ವಿ. ಅಲ್ಲಿಗೆ ಪರಿಚಯ ಮಾಡಿಸಿದ್ ಮತ್ತೆ ಆರ್ಗ್ಯಾನಿಕ್ ಸಹಜ ಸಮೃದ್ಧಿ ಅಂತ ಇದೆ, ಅವರು ತಮ್ಮ ಇದನ್ನೇ ಅವ್ರ ಬ್ರ್ಯಾಂಡ್ನಲ್ಲಿ ನಾವು ಬಲ್ಕಾಗಿ ಮಾಡಿಕೊಟ್ಟು ಅವ್ರಿಗೆ ನಾವು ಬಲ್ಕಾಗಿ ಮಾಡಿಕೊಡುವಂಥ ವ್ಯವಸ್ಥೆನ ಮಾಡಿಕೊಟ್ವಿ. ಆಮೇಲೆ ನಾವು ಇದನ್ನ ಬ್ರ್ಯಾಂಡ್ ಮಾಡಿದ ಆರ್ಗ್ಯಾನಿಕ್ ಸರ್ಟಿಫೈಡ್ ಆಗಿಂದ ಸಾಮಾನ್ಯವಾಗಿ ಸಿಟಿಯಲ್ಲಿ ಇರೋಂಥ ಜನ ಡಾಕ್ಟರ್ಸ್ಗಳು ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇವಕ್ಕೆ ರೆಕಗ್ನೈಸ್ ಮಾಡ್ಕೊಡ್ತಾರೆ ನಮಗೆ. ಇದ್ರೊಳಗೆ ಇಷ್ಟೆಲ್ಲ ಇದಾವೆ, ಇಂಥ ವಿಟಮಿನ್ ಇದೆ, ಇದನ್ನ ತಗೋಬಹುದು. ಸರ್ಟಿಫೈಡ್ ಆಗಿರೋದ್ರಿಂದ ಅಷ್ಟು ಸುಲಭ ಮಾಡಕ್ ಬರೋದಿಲ್ಲ. ಇಂಥವನ್ನೆಲ್ಲ ಮನಗಂಡು ಅಂತ ಆರ್ಗ್ಯಾನಿಕ್ ಸೆಂಟರ್ಗಳನ್ನ ನಾವು ತಯಾರು ಮಾಡಿಕೊಂಡು ಅವ್ರ ಮುಖಾಂತರ ನಾವು ಕಳ್ಸಕ್ಕೆ ಕೊಟ್ವಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಒಳಗಿರೋ ಪದಾರ್ಥಕ್ಕಿಂತನೂ ಹೊರಗಡೆ ಪ್ಯಾಕಿಂಗ್ ಇದೆ ನೋಡಿದೆ, ಅದು ಬಹಳ ಮುಖ್ಯ. ನೀವು ಒಳಗಡೆ ಅದರಲ್ಲಿ ಕಂಟೆಂಟ್ಗಳನ್ನು ಅದು ಎಷ್ಟು ಹಾಕಿದಿರಿ ಬಿಟ್ಟಿದ್ದೀರಿ ಅದನ್ನೇನು ಯಾರು ಪರೀಕ್ಷೆ ಮಾಡಕ್ಕೆ ಹೋಗಲ್ಲ ಗ್ರಾಹಕರು. ಆದರೆ ಆ ಹೊರಗಡೆ ಪ್ಯಾಕಿಂಗ್ ಇದೆಯಲ್ಲ, ಅದು ಆಕರ್ಷಕವಾಗಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ. ನೀವು ಆ ಥರ ಪ್ಯಾಕಿಂಗಿಗೆ ಏನಾರು ಒತ್ತು ಕೊಟ್ಟಿದ್ದೀರಾ? ಹೇಗೆ ಮಾಡ್ತೀರಿ ಪ್ಯಾಕಿಂಗ್? ಹೌದು ಸರ್, ಅದನ್ನ ಪ್ಯಾಕಿಂಗ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅದಕ್ಕೆ ನಾವು ಸಿರಿಧಾನ್ಯ ಅಂದ್ರೆ ಸಿರಿಧಾನ್ಯದ ಒಂದು ಚಿತ್ರನ ಕೊಟ್ಟಿದ್ದೀವಿ ಸರ್. ಆಮೇಲೆ ಬೇಳೆಕಾಳುಗಳದ ಒಂದು ಚಿತ್ರ, ಅದರೊಳಗೆ ನಾವು ಏನೇನು ಹಾಕಿದೀವೋ ಆ ಥರದ್ದೆಲ್ಲ ಒಂದು ಲೋಗೋ ಮಾಡ್ಕೊಂಡು ಅದಕ್ಕೆ ತದ್ವನಮ್ ಅಂತೇಳಿ ಬ್ರ್ಯಾಂಡ್ ನೇಮ್ ಮಾಡ್ಕೊಂಡು ಅದು ಪ್ಯಾಕಿಂಗ್ ಮೇಲೆ ಒಂದು ಚಿತ್ರ ಕೊಟ್ಟು ಅದು ಅಟ್ರಾಕ್ಷನ್ ಆಗಿ ಹೌದು ಇದಿಲ್ಲೇ ಸಿಗುತ್ತೆ ಅನ್ನೋಕ್ಕೆ ಈ ಥರ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದೀವಿ ಸರ್. ಅದು ತುಂಬ ನಮಗೆ ಯಶಸ್ವಿಗೆ ಆಗಿದೆ ಅಂತ ನನ್ನ ಅನಿಸಿಕೆ. ನೀವು ಬೇರೆ ಬ್ರ್ಯಾಂಡ್ನಲ್ಲಿ ನಿಮ್ಮ ಈ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದವರು ಈಗ ನಿಮ್ಮ ಉತ್ಪನ್ನಕ್ಕೆ ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ತದ್ವನಂ ಅನ್ನೋ ಒಂದು ಹೆಸರಿನಲ್ಲಿ ಮಾರಾಟ ಮಾಡ್ತಿದ್ದೀರಿ. ಇದ್ರ ಜೊತೆಗೆ ತಾವು ಸಾವಯವ ಪದಾರ್ಥಗಳನ್ನೇ ಉಪಯೋಗಿಸ್ತೀರ ಅಂದ್ರೆ, ನೀವು ಈಗ ಏನು ಆ ಮೌಲ್ಯವರ್ಧನೆ ಮಾಡಿ ಆ ಪುಡಿಯನ್ನ ಮಾಡ್ತಾ ಇದ್ದೀರಲ್ಲ, ಪೌಷ್ಟಿಕಾಂಶಯುಕ್ತವಾದಂತ ಪುಡಿ, ಪುಡಿಯಲ್ಲಿರುವಂತಹ ಯಾವ ಪದಾರ್ಥಕ್ಕೂ ಸಹ ರಾಸಾಯನಿಕವನ್ನು ಬಳಸಿ ಬೆಳೆದಿದ್ದಲ್ಲ. ಇಲ್ಲ ಸರ್, ಖಂಡಿತ ಅಲ್ಲ. ಈಗ ನಾವು ಸರ್ಟಿಫೈಡ್ ಮಾಡಿಸ್ಬೇಕಂದ್ರೆ ಅವ್ರು ಹೇಳಿರ್ತಾರೆ, ನೀವು ಏನೇ ಸಾವಯವ ಪದಾರ್ಥಗಳು ನಿಮ್ಮಲ್ಲಿ ಸಿಗದೇ ಇರುವಂತವು ನೀವು ಏನಾದ್ರು ಕೊಂಡ್ಕೋಬೇಕಾದ್ರೆ ಅವ್ರ ಕಡೆಯಿಂದ ನಿಮಗೆ ಒಂದು ಸ್ಕೋಪ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅದನ್ನ ಸ್ಕೋಪ್ ಸರ್ಟಿಫಿಕೇಟ್ ಅಂತ ಕೊಟ್ಟಿಂದ ಅದಕ್ಕೊಂದು ಮೂರು ಲೋಗೋ ಇರುತ್ತೆ. ಆ ಲೋಗೋಗಳಿದ್ರೆ ಮಾತ್ರ ಅದು ಆರ್ಗ್ಯಾನಿಕ್ ಅಂತೇಳಿ, ಯಾಕಂದ್ರೆ ಎಜುಕೇಟೆಡ್ಗಳು ಇದ್ರೆ ಮಾತ್ರ ಗೊತ್ತಾಗ, ಹಳ್ಳಿ ಜನಕ್ಕೆ ಸಾಮಾನ್ಯ ಎಲ್ಲರ ಮೋಸ ಮಾಡಬಹುದು. ಆ ತರ ಮೋಸ ಮಾಡದಂತ ಇದ್ರೊಳಗೆ ನಾವು ಗುಳಿಗೆ ತಗೊಳ್ತದೀವಿ. ಡಾಕ್ಟರ್ ಹೇಳಿರ್ತಾರೆ ಈಗ ಇಂಥದೇ ಗುಳಿಗೆ ನೀವು ಇಂಥ ಇದಕ್ಕೆ ತಗೋಬೇಕು ಅಂತ ಹೇಳಿರ್ತಾರೆ. ಆ ತರ ಆರ್ಗ್ಯಾನಿಕ್ ಯುಕ್ಕೆ ಕೊಟ್ರೆ ನಾವು ಅವರು ಸಾಮಾನ್ಯ ಯಾರಿಗೂ ಮೋಸ ಆಗೋದಿಲ್ಲ ಸರ್. ಇದ್ರೊಳಗೆ ಇದ್ರೊಳಗೆ ಇಂಥ ಕಂಟೆಂಟ್ ಇದಾವೆ ಅಂತೇಳಿ ಅವರಿಗೆ ಗೊತ್ತಾಗುತ್ತೆ. ಇನ್ನು ಸರೋಜಮ್ಮನವರು ಇದ್ರ ಜೊತೆಗೆ ಇನ್ನೇನೇನು ಉತ್ಪನ್ನಗಳನ್ನ, ಇನ್ಯಾವ ಯಾವ ಪ್ರಾಡಕ್ಟ್ಸ್ ಗಳನ್ನ ತಾವು ಮಾಡ್ತಾ ಇದ್ರಿ? ಎನರ್ಜಿ ಮಿಕ್ಸ್ ಅಂತ ಒಂದು ಹೇಳಿದೆ ಸರ್. ಈಗ ಅದ್ರೊಳಗೆ ಎಲ್ಲರೂ ಗೋಧಿಯಲ್ಲಿ ಮಾಲ್ದೆ ಅಂತ ಮಾಡ್ತಾ ಇದ್ರೆ ಅದನ್ನ ನಾನು ರಾಗಿಯಲ್ಲೇ ಯಾಕೆ ಮಾಡಬಾರ್ದು ಅಂತೇಳಿ ರಾಗಿ ಮೊಳಕೆ ಕಟ್ಬಿಟ್ಟು ಅದಕ್ಕೆ ಬಸವನ್ ಬಾಗೇವಾಡಿಯಿಂದ ಸಾವಯವ ಬೆಲ್ಲ ತರಿಸಿ ಅದನ್ನ ಮತ್ತೆ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಅದನ್ನು ಸುಮಾರು 6 ತಿಂಗಳ ತನಕ ಕೆಡದಂಗಿರಂಗೆ ನೋಡ್ಕೊಂಡು ಆ ತರದ್ದು ಎಲ್ಲ ಮಾಡ್ತಾ ಇದೀವಿ. ರಾಗಿ ಮಾಲ್ದಿ ಅನ್ನೋದು ಒಂದು ಮಾಡ್ತಾ ಇದೀವಿ. ಮಕ್ಕಳನ್ನ ಮನಸ್ಸಿನಾಗ ಇಟ್ಕೊಂಡು ಮಕ್ಕಳಿಗೆ 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆಲ್ಲ ರಾಗಿ ಮಾಲ್ಟ್ ಅಂತೇಳಿ ಮಾಡ್ತಾ ಇದೀವಿ. ಅದಕ್ಕೆ ನಾವು ಏನಾದ್ರು ಸಿರಿಧಾನ್ಯಗಳನ್ನ ಹಾಕ್ತೀವಿ. ಎಲ್ಲ ಸಿರಿಧಾನ್ಯಗಳು ಮಕ್ಕಳಿಗೆ ಒಗ್ಗಲ್ಲ ಸರ್. ಅದು ಸಾಮೆ ಒಳಗೆ ಮಾತ್ರ ಅವ್ರ ಮಕ್ಕಳಿಗೆ ಜೀರ್ಣ ಶಕ್ತಿ ಬೇಗ ಆಗೋಂತ ಒಂದು ಶಕ್ತಿ ಇದೆ ಅದರೊಳಗೆ ಸಾಮೆ ಅಕ್ಕಿ ಒಳಗೆ. ಆ ಸಾಮೆ ಅಕ್ಕಿ ಒಂದು ಹಾಕ್ತೀವಿ, ರಾಗಿ ಮೊಳಕೆ ಕಟ್ಟಿ ವಡ್ರಾಗಿಟ್ಟು ಅಂತೇಳಿ ಮಾಡಿಬಿಟ್ಟು ಅದನ್ನೊಂದು ಹಾಕ್ತೀವಿ. ಈ ತರ ಎಲ್ಲ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ಗಳು, ಕೆಲವೊಂದು ಡ್ರೈ ಫ್ರೂಟ್ಸ್ ಬೇಗ ಜೀರ್ಣ ಆಗಂತ ಅಂಥವನ್ನೆಲ್ಲ ಹಾಕ್ಬಿಟ್ಟು ಮಾಲ್ಟ್ ಪೌಡರ್ ಅಂತ ಮಾಡ್ತಾ ಇದೀವಿ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡಿ ಖರ್ಜೂರ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಒಂದು ಮಾಡ್ತಾ ಇದೀವಿ. ಆಮೇಲೆ ಮಾವಿನ ತೊಕ್ಕು ಮಾಡ್ತಾ ಇದೀವಿ, ಹಣ್ಣು ಮೆಣಸಿನಕಾಯಿ ಚಟ್ನಿ, ಅಗಸೆ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಹುಚ್ಚಳ್ಳಿ ಚಟ್ನಿ ಪುಡಿ, ಕೃಷಿಣಿ ಅಂತಾರೆ ಆ ಥರದ ಒಂದು ಚಟ್ನಿ ಪುಡಿಗಳು, 3 ಥರ ಚಟ್ನಿ ಪುಡಿಗಳು ಮಾಡ್ತಾ ಇದೀವಿ. ಟ್ರೆಡಿಷನಲ್ ಅವಲಕ್ಕಿ ಅಂತ ಮಾಡ್ತಾ ಇದೀವಿ, ಅದನ್ನ ಅವಲಕ್ಕಿಗೆ ಒಗ್ಗರಣೆ ಹಾಕ್ಬಿಟ್ಟು ಇಡೀ ಒಂದು 5-6 ತಿಂಗಳು ಇಟ್ಕೊಂಡು ತಿನ್ಬಹುದು. ಅದನ್ನ ಏನಾಗಲ್ಲ ಅದನ್ನ ಪ್ಯಾಕ್ ಮಾಡಿ ಕೊಟ್ಬಿಟ್ಟು ಮಾಡಿ ಕಳಿಸ್ತಾ ಇದೀವಿ ನಾವೀಗ. ಆ ತರ ಅವಲಕ್ಕಿ ಕಳಿಸ್ತಾ ಇದೀವಿ ಈಗ. ಆಮೇಲೆ ಖಾರ ಅವಲಕ್ಕಿ, ಆಮೇಲೆ ಹೆಸರುಬೇಳೆ, ಇದನ್ನು ಸಣ್ಣ ಸಣ್ಣ ಪ್ಯಾಕ್ಗಳು ಮಾಡಿ 5 ರೂಪಾಯಿ ಪ್ಯಾಕ್ಗಳು, 10 ರೂಪಾಯಿ ಪ್ಯಾಕ್ಗಳು ಮಾಡಿ ಅದನ್ನು ಕಳಿಸ್ತಾ ಇದೀವಿ. ಆಮೇಲೆ ರಾಗಿ ಶಾವಿಗೆ, ಗೋಧಿ ಶಾವಿಗೆ, ಅಕ್ಕಿ ಶಾವಿಗೆ, ಈ ತರ 3 ಶಾವಿಗೆಗಳನ್ನ ಕಳಿಸ್ತಾ ಇದೀವಿ. ಆಮೇಲೆ ಇದು ಮಿಲೆಟ್ಸ್ನೊಳಗೆ ಹಪ್ಪಳಗಳು ಮಾಡ್ತಾ ಇದೀವಿ, ಅದ್ರೊಳಗೂ ವ್ಯಾಲ್ಯೂಡೇಷನ್ ಮಾಡ್ತಾ ಇದೀವಿ. ಏನಪ್ಪ ಅಂತ ಹೇಳಿದ್ರೆ, ಸಾಮೆ ಅಕ್ಕಿಗೆ ನಿತ್ಯ ಪುಷ್ಪ ಹೂವನ್ನ ಹಾಕ್ಬಿಟ್ಟು ಅದನ್ನ ವ್ಯಾಲ್ಯೂಡೇಷನ್ ಮಾಡಿ ಅದನ್ನ ಮಾಡ್ತಾ ಇದೀವಿ. ಆಮೇಲೆ ಕೊರಲೆ ಅಕ್ಕಿಗೆ ದೊಡ್ಡಪತ್ರೆ ಎಲೆ ಅಂತ ಕೇಳಿರ್ಬೇಕು ನೀವು, ದೊಡ್ಡಪತ್ರೆ ಎಲೆ. ಆಮೇಲೆ ಪುದೀನ ಹಾಕಿ ಮಾಡೋಂಥದ್ದು, ಕೆಂಪು ದಾಸವಾಳ ಹಾಕಿ ಆರ್ಕ ಅಕ್ಕಿಗೆ ಮಾಡೋಂಥದ್ದು, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ಮಾಡಿ ತುಂಬ, ಅದು ಬಹುಶಃ ನೀವು ಇದನ್ನ ಕೇಳಿರ್ಬೋದು ಇಸ್ಕಾನ್ ಟೆಂಪಲ್, ಅಲ್ಲಿಯವರು ಸಿಬ್ಬಂದಿಗಳು ಸುಮಾರು ಜನ ಆ ತರ ಮಿಲೆಟ್ಸ್ ಹಪ್ಪಳಗಳನ್ನ ತರಿಸ್ಕೊಳ್ತಾ ಇದಾರೆ. ಈಗ ಆ ಮಿಲೆಟ್ಸ್ ಹಪ್ಪಳಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವಂತಹ ಈ ಸಿರಿಧಾನ್ಯಗಳು ಅಷ್ಟನ್ನು ನಿಮ್ ಜಮೀನಲ್ಲಿ ಬೆಳಿತಿರೋ ಅಥವಾ ನೀವು ಒಂದು ಕೊಂಡ್ಕೊಂತಿರೋ, ಹೆಂಗ್ ಮಾಡ್ತೀರಿ? ಇಲ್ಲ ಇಲ್ಲ, ನಮ್ ಜಮೀನಲ್ಲೇ ಆಗಲ್ಲ ಸರ್, ಯಾಕಂದ್ರೆ ನಾವು ನೀರಾವರಿ ಜಮೀನು ಅಂತ ಹೇಳ್ಬಿಟ್ಟಿದೀವಿ. ಈಗ ಸಿರಿಧಾನ್ಯ ಬೆಳೆ ನಾವೇ ಎಲ್ಲ ಮಾಡ್ಕೊಂಡು ನಾವೇ ಬೆಳೆದ್ರೆ ಪಾಪ ರೈತರನ್ನ ಹೆಂಗ್ ಉದ್ದಾರ ಆಗ್ಬೇಕು? ಅದ್ರ ಸಲುವಾಗಿ ಸಿರಿಧಾನ್ಯ ಬೆಳೆಯ ಅಂತ ರೈತರನ್ನು ನಮ್ಮ ಇದ್ರೊಳಗಿದ್ದಾರೆ ಸಾವಯವ ಗ್ರೂಪ್ನಲ್ಲಿ, ಅವ್ರ ಕಡೆಯಿಂದ ನಾವು ನಮ್ಮ ಬೆಳೆಗಳನ್ನ ತರಿಸ್ಕೊಂಡು ಅವ್ರಿಗೆ ಬೇಕಾದಂತ ಅಕ್ಕಿನ ನಾನು ಅವ್ರಿಗೆ ಕೊಡ್ತಾ ಇದೀವಿ. ನಾವೀಗ ಈ ಸಾವಯವದಲ್ಲಿ ಅಕ್ಕಿ ಬೆಳೆದು ಅದನ್ನ ನಾವೇನ್ ಮಾಡ್ತೀವಿ, ಅನ್ಪಾಲಿಶ್ಡ್ ರೈಸ್ ಅಂತಾನು ಮಾರ್ತಾ ಇದೀವಿ. ಆಮೇಲೆ RNR ಅಂತ ಬೆಳೀತದೆ, ಅದು ಡಯಾ ರೈಸ್ ಅಂತ ಹೇಳಿ ಶುಗರ್ ಪೇಷಂಟ್ಗಳಿಗೆ ಕೊಡೋ ಅಂತದ್ದು, ಅದನ್ನು ಮತ್ತೆ ಶ್ರೀರಾಮ್ ಸೋನಾ ಅಂತ ಆ ಭತ್ತನ ಇದನ್ನ ಮಾಡ್ತಾ ಇದೀವಿ. ದೇಶಿ ಅಕ್ಕಿಗಳನ್ನ ಇದನ್ನ ಮಾಡ್ತಾ ಇದ್ವಿ, ಬೀಜಗಳನ್ನ ಕೊಡ್ತಾ ಇದೀವಿ ಅವ್ರಿಗೆ. ಹಿಂಗೆ ಕೊಟ್ಟು ತಗೊಳ್ಳ ಪ್ರಕ್ರಿಯೆ ನಮ್ಮ ಸಾವಯವ ಗ್ರೂಪ್ನಲ್ಲಿದೆ ಸರ್. ಅಂದ್ರೆ ಈಗ ಭತ್ತದ ಬೀಜಗಳನ್ನ ಸಂಗ್ರಹ ಮಾಡಿ ಅದನ್ನ ರೈತರಿಗೂ ಕೊಡ್ತಾ ಇದ್ರಿ, ಪುನಃ ಬೆಳೆದವ್ರು ನಿಮ್ಗೆ ಕೊಡ್ಬೇಕಾ ಸ್ವಲ್ಪ ಭತ್ತ? ಹೇಗೆ, ಏನ್ ಒಪ್ಪಂದ ಮಾಡ್ಕೊಂತೀರಿ? ನಾವು ಅವರ ನಮಗೆ ಬೀಜ ಬೇಕು ಅಂತ ಹೇಳಿದ್ರೆ ಬೀಜ ಕೊಡ್ತೀವಿ ಸರ್ ಅವ್ರಿಗೆ ಖರೀದಿ. ನಮಗೆ ಬೇಕಾದಷ್ಟು ನಾವು ಉಳಿಸ್ಕೊಂಡಿರ್ತೀವಿ. ಅಕಸ್ಮಾತ್ ಇನ್ನೂ ನಮಗಿಲ್ಲ ಬೀಜ ಸಂಗ್ರಹಣೆಗೆ ಬೇಕು ಅಂತ ಹೇಳಿದ್ರೆ ನೀವು ಇಷ್ಟು ಬೆಳ್ಕೊಂಡು ನಮಗೆ ಇಷ್ಟು ಕೊಡ್ರಿ ಅಂತೇಳಿ ಅವ್ರ ಕಡೆ ಇದ್ದಂಥ ಕೆಲವನ್ನ ನಾವು ತರಿಸ್ಕೊಳ್ತೇವೆ ಸರ್. ಕೊಂಡ್ಕೊಳ್ಳೋರು ಇದಾರೆ, ಬೀಜ ವಾಪಸ್ ಕೊಡುವಂತರು ಇದಾರೆ ಸರ್. ಈ ರೀತಿಯಾಗಿ ದೇಸಿ ಭತ್ತ ಎಷ್ಟು ತಳಿಗಳನ್ನ ಸಂಗ್ರಹ ಮಾಡ್ತೀರಿ? ಈಗ ನನ್ನ ಹತ್ರ ಇರೋದು 40 ತಳಿ ಭತ್ತಗಳಿದಾವೆ ಸರ್. 40 ತಳಿ ಭತ್ತನ ನಾನು ಸಂಗ್ರಹ ಕೆಲವೊಂದು ಶಿವಮೊಗ್ಗ ಕೆವಿಕೆಯಿಂದ ತರಿಸ್ಕೊಂಡಿದ್ದೀನಿ ಸರ್. ಆಮೇಲೆ ಮತ್ತೆ ನಮ್ಮ ಮಂಡ್ಯ ಬೋರೇಗೌಡರು ಅವ್ರ ಕಡೆಯಿಂದ ತರಿಸ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಪಕ್ಕ ನಮ್ಮ ಆಂಜನೇಯನ ಇದ್ದಾನೆ ಸರ್, ಅವ್ರ ಕಡೆಯಿಂದೆಲ್ಲ ನಾವು ಸಂಗ್ರಹ ಮಾಡ್ಕೊಂಡು ನಮ್ಮ ಹತ್ರ ಇಲ್ಲದ ಅವ್ರಿಗೆ ಅವ್ರ ಹತ್ರ ಇಲ್ಲದ ನಮ್ಗೆ ನಾವು ತಗೊಂಡಿದ್ದು ಮಾಡ್ತೀವಿ. ಈಗ ನೀವು ಎಷ್ಟು ತರದ ಭತ್ತ ತಳಿಗಳನ್ನ ಬೆಳೆದಿದ್ರಿ ಈಗ ನಿಮ್ಮ ಜಮೀನಿನಲ್ಲಿ? ಈಗ ನಾನು ಈಗ ಓದ್ ಬೆಳೆಯ ಒಳಗೆ ನಾನು ಸುಮಾರು 22 ತಳಿ ಭತ್ತ ಹಾಕಿದ್ದೆ ಸರ್. ಅವಶ್ಯಕತೆ ಇರಂತವು ನನ್ನ ಹತ್ರ ಇರೋದ್ ನಿಮ್ಗೆ 40 ತಳಿ ಇರ್ಬೋದು ಸರ್. ಇಲ್ಲಿಗೆ ಅವಶ್ಯಕತೆ ನಾವು ಏನು ಉಪಯೋಗಿಸ್ಬೇಕು, ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅನ್ನೋದನ್ನ ಮನಸ್ಸಿನಾಗ ಇಟ್ಕೊಂಡು ಅವನ್ನಷ್ಟೇ ಹಾಕ್ತಾ ಇದ್ದೀನಿ ಸರ್. ಸೊ ಈ ಭತ್ತವನ್ನು ಬೆಳಿಬೇಕಾದ್ರೂ ಸಹ ಸಂಪೂರ್ಣ ಸಾವಯವ ಪದ್ಧತಿನಲ್ಲೇ ಅನುಸರಿಸಿಕೊಂಡು ನೀವು ಬೆಳೆದಿರುವಂತದ್ದು, ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿಲ್ಲ, ಜೊತೆಗೆ ಯಾವುದೇ ರೀತಿಯ ಪೀಡನಾಶಕಗಳನ್ನು ಸಹ ಬಳಸಿಲ್ಲ? ಹೌದು ಸರ್, ಯಾವುದೇ ರಾಸಾಯನಿಕ ಗೊಬ್ಬರನೂ ಇಲ್ಲ, ಯಾವ ಪೀಡನಾಶಕನೂ ಇಲ್ಲ ಸರ್. ನಮ್ಮ ಸುತ್ತಮುತ್ತನೇ ಬೇಕಾದಷ್ಟು ಪೀಡನಾಶಕಗಳು ಇದಾವೆ ಸರ್, ಸಸ್ಯಜನ್ಯ ಕೀಟನಾಶಕಗಳು ಅಂತ, ಅವನ್ನೆಲ್ಲ ನಾವು ಇದನ್ ಮಾಡ್ತಾ ಇದ್ವಿ ಸರ್. ಇಲ್ಲೇ ನಮ್ಮನೆ ಹತ್ರನೇ ಬಿಲ್ ಪತ್ರೆ ಮತ್ತು ಬನ್ನಿ ಗಿಡ ಎರಡೂ ಸಾಕಿದ್ವಿ. ಬೆಂಕಿ ರೋಗ ಬಂತು ಅಂದ ತಕ್ಷಣ ಬಿಲ್ ಪತ್ರೆ ಕಷಾಯ ಹಾಕಿದ್ರೆ ಸಾಕು ಸರ್. ಇಂಥವೆಲ್ಲ ನಾವು ಆದಷ್ಟು ಎಲ್ಲ ಸಸ್ಯಜನ್ಯ ಕೀಟನಾಶಕನೇ ಜಾಸ್ತಿ ಸರ್. ಅಂದ್ರೆ ಈ ಒಂದು ರೈತರ ಅನುಭವ ಏನಂತಂದ್ರೆ, ಈ ರೀತಿಯ ದೇಸಿ ಭತ್ತಗಳನ್ನ ಅಂದ್ರೆ ಈ ಹಳೆ ತಳಿಗಳನ್ನ ಬೆಳೆಯೋದ್ರಿಂದ ಇಳುವರಿ ಬಹಳ ಕಡಿಮೆ, ಮತ್ತೆ ಮಾರ್ಕೆಟ್ ನಲ್ಲೂ ಅದಕ್ಕೇನು ಬೆಲೆ ಇಲ್ಲ ಅನ್ನುವಂತ ಒಂದು ಮಾತಿದೆ, ಏನಂತೀರಿ? ಇಲ್ಲ, ನಾನೀಗ ನಂದೇ ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನಾನು 2 ಎಕರೆ ಒಳಗೆ ಸುಮಾರು 22 ತಳಿ ಭತ್ತ ಹಾಕಿದ್ದೆ ಸರ್. 22 ತಳಿಗೂ ನನಗೆ ಆಲ್ರೆಡಿ ಅಲ್ಲಿಗೆ ಒಂದು 10-15 ಸಾವಿರ ರೂಪಾಯಿ ಭತ್ತದ ಬೀಜ ವ್ಯಾಪಾರ ಮಾಡಿದ್ದೀನಿ. ಈಗ ಇನ್ನು ಏನ್ ಕಡಿಮೆ, ಇನ್ನೂ ಒಂದು 15-20 ಸಾವಿರದ ಭತ್ತದ ಬೀಜನೇ ಇದೆ ಸರ್. ನಾನು ಅದನ್ನ ನಾನು ತಿಂದು ಇನ್ನು ಇಷ್ಟು ಬೀಜನೇ ಇಷ್ಟು ವ್ಯಾಪಾರ ಮಾಡಿದ್ದೀನಿ ಅಂದ್ರೆ ನನಗೆ ಅದ್ರಿಗೆ ಏನ್ ಕಡಿಮೆ ಆಯ್ತು? ಇಳುವರಿ ಎಷ್ಟಾರ ಬರಲಿ, ಅದಕ್ಕೆ ನಾವು ಸಾವಯವದ ಬೆಳೆದಿನ ನನಗೆ ನಂಬಿಕೆ ಇತ್ತಾನೆ, ಅಷ್ಟು ಸಾಕು ನಮಗೆ. ಅದೇ ಯಾಕೆ ನಾವು ಹೆಚ್ಚಿಂದ ಯಾಕೆ ನಾವು ಮರೆ ಹೋಗ್ಬೇಕು? ಆ ಸಾವಯವದಲ್ಲಿ ಎಷ್ಟು ಔಷಧಿ ಅಂಶಗಳದಾವೆ ಅವನ್ನೆಲ್ಲ ನಾವು ಮೊದ್ಲು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಂಡ್ರೆ ಆಮೇಲೆ ದುಡ್ಡು ನೋಡೋದು, ಆರೋಗ್ಯ ಎಲ್ಲರೂ ದುಡ್ಡು ತಗೊಂಡು ಏನ್ ಮಾಡೋದು? ಹೌದು, ನಿಜವಾಗೂ ಈ ತರದ ಬೆಳೆಗಳನ್ನ ಬೆಳೆದಾಗ ಕೊಂಡುಕೊಳ್ಳುವಂತಹ ಗ್ರಾಹಕರೇ ಬೇರೆ ಇರ್ತಾರೆ, ನೀವು ಅವರನ್ನ ಗುರುತಿಸಬೇಕು. ಹೌದೌದು ಸರ್, ಅಕಸ್ಮಾತ್ ಅವ್ರು ಯಾರು ಬೇಕು ಅಂತ ಇಷ್ಟಪಟ್ಟು ಮೂಡಿಗೆರೆ ಬೆಂಗಳೂರು ಇಲ್ಲೆಲ್ಲ ತಗೊಂಡು ಶಿವಮೊಗ್ಗ ಈ ಕಡೆಗೆಲ್ಲ ಹೋಗ್ತಾ ಇದಾವೆ ಸರ್. ಅವರು ನಮಗೆ ಇಂಥದ್ ಬೆಳ್ಕೊಡ್ರಿ ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತದೆ, ನಮಗೆ ಇನ್ನೂ ಒಂದ್ಸ್ವಲ್ಪ ಮಾಡಕ್ ಆಸಕ್ತಿ ಬರುತ್ತೆ. ಇಂಥರ್ನ ಗ್ರೂಪ್ನ ಗುರುತಿಸ್ಕೊಂಡು ನೀನು ಅಷ್ಟು ಮಾಡೋದ್ ಬೇಕಾಗಿಲ್ಲ, ನಮಗೆ ಬೀಜಕ್ಕೆ ಎಷ್ಟು ಬೇಕೋ ನಮಗೆ ಎಷ್ಟು ಬೇಕೋ ಊಟಕ್ಕೆ ಅಂತ ಅಷ್ಟು ಮಾಡ್ಕೊಂತ ಹೋದ್ರೆ ನಮ್ಮ ಆರೋಗ್ಯನೂ ಇದಾಗ್ತದೆ, ನಮಗೆ ಮತ್ತೆ ಮಾರಾಟಕ್ಕೂ ನಮಗೆ ವ್ಯವಸ್ಥೆನ ಸಿಕ್ಕಂಗ್ ಆಗ್ತದೆ ಅಂತ. ಈಗ ಸಿರಿಧಾನ್ಯಗಳ ಕೆಲವು ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ದೀರಲ್ಲ, ಈ ಅದನ್ನ ಮಿಕ್ಸ್ ಮಾಡ್ಲಿಕ್ಕೆ ಪುಡಿ ಮಾಡ್ಲಿಕ್ಕೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ಎಲ್ಲ ಯಂತ್ರಗಳನ್ನ ಇಟ್ಕೊಂಡಿದ್ದೀರಾ? ಕೆಲವೊಂದು ಯಂತ್ರಗಳು ಇದಾವೆ ಸರ್, ಆದ್ರೆ ಇನ್ನೂ ಬಹಳ ಬೇಕಾಗಿತ್ತೆ ಅನ್ನಿಸ್ತದೆ ನನಗೆ ತಿಳಿದ ಮಟ್ಟಿಗೆ. ಇದರಿಂದ ಎಲ್ಲೋದ್ರೂ ನಮಗೆ ಯಾಕೋ ಇನ್ನೂ ಯಾವ ವ್ಯವಸ್ಥೆನೂ ಸಿಗ್ತಾ ಇಲ್ಲ. ಆದಷ್ಟು ನಮ್ಮ ಮಕ್ಕಳು ನಮ್ಮ ಮನೆಯವರು ಎಲ್ಲ ಸಹಕಾರದಿಂದ ಆದಷ್ಟು ಒಂದು 1/2 ಭಾಗ ಅಂತ ಮಿಷಿನರಿಗಳು ಇದಾವೆ ಸರ್. ಈಗ ಪ್ಯಾಕಿಂಗ್ ಮಿಷಿನ್ ಇದೆ, ಸೀಲಿಂಗ್ ಮಿಷಿನ್ ಇದೆ, ಮತ್ತೆ ದೊಡ್ಡ ಮಿಕ್ಸರ್ ಒಂದಿದೆ, ಗ್ರೈಂಡರ್ ಒಂದಿದೆ, ಆಮೇಲೆ ಹಿಟ್ಟಿನ ಗಿರಣಿನ ನಾವೇ ಹಾಕೊಂಡಿದ್ದೀವಿ ಸರ್. ಇದಿಷ್ಟಕ್ಕೆ ನಮ್ಮ ರೆಡಿ ಇದ್ದೀವಿ. ಇನ್ನೂ ಒಂದು ಸ್ವಲ್ಪ ಅದು ಉರಿಯೋದಕ್ಕೆ ಒಂದು ಮಿಷಿನ್ ಬೇಕು, ಮತ್ತೆ ಪ್ಯಾಕಿಂಗ್ ಇನ್ನೊಂದು ಮಿಷಿನ್ ಬೇಕು ಅಂತ ನನ್ನ ಇದು ಸರ್ ಭಾವನೆ. ಮತ್ತೆ ಕೆಲಸಗಾರರ ಸಮಸ್ಯೆ ಇದೆ ಇತ್ತೀಚಿನ ದಿನಗಳಲ್ಲಿ, ಮತ್ತೆ ಕೆಲಸಗಾರನ ಇಟ್ಕೊಳ್ಳದೆ ನೀವು ಇದಿಷ್ಟೆಲ್ಲ ಮಾಡಕ್ ಸಾಧ್ಯ ಇಲ್ಲ, ಹೇಗ್ ನಿರ್ವಹಣೆ ಮಾಡ್ತಿದ್ರಿ? ಇದೊಂದು ಸಮಸ್ಯೆ ಎಲ್ಲಾ ಕಡೆ ಕಾಡ್ತಾ ಇರೋದು. ಆದ್ರೆ ನನಗೆ ಏನ್ ಅನಿಸ್ತೈತೆ ಅಂತೇಳಿ, ನಮ್ಮ ಸಂಘದಲ್ಲೇ ಸುಮಾರು ಜನ ಹೆಣ್ಮಕ್ಳಿದ್ದಾರೆ, ಹೊರಗೆ ಹೋಗಿ ದುಡಿ ಅವ್ರಿಗೆ ಆಸಕ್ತಿ ಇರಲ್ಲ, ಆಮೇಲೆ ಹೊರಗಿನ ಕೆಲಸನೂ ಬರಲ್ಲ ಕೆಲವೊಬ್ಬರಿಗೆ. ಅಂತರ್ ಇಲ್ಲಿ ನೆರಳ ಕುತ್ಕೊಂಡು ನಾವು ಇದನ್ನೆಲ್ಲ ಕಲ್ತಂಗ ಹೋಗ್ತೈತೆ, ನಾವು ಮಾಡ್ದಂಗ ಆಗ್ತೈತೆ ಅಂತ ಸ್ವಂತ ಬರೋ ಅಂತರ್ ಬಹಳ ಜನ ಇದಾರೆ. ನನಗೆ ಸಾಕು, ನಾನೀಗ ಒಂದು 5-6 ಜನ ಇಟ್ಕೊಂಡಿದ್ದೀನಿ. ಹೆಚ್ಚು ಕಡಿಮೆ ಆದ್ರೆ ಒಂದೊಂದ್ಸಲ 8-10 ಜನ ತನಕ ಆಗುತ್ತೆ ಕೆಲಸ ಬಹಳ ಇದ್ದಾಗ. ಅವರೆಲ್ಲ ಸ್ವಯಂ ಆಸಕ್ತಿಯಿಂದನೇ ಬಂದು ಮಾಡ್ಕೊಟ್ಟು ಹೋಗ್ತಾ ಇದಾರೆ. ಈಗ ಇದ್ರ ಜೊತೆಗೆ ಹಲವಾರು ಕಡೆ ಮೇಳಗಳು ನಡೆಯುತ್ತೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ, ಮತ್ತೆ ಬೇರೆ ಬೇರೆ ತರದ ಜಿಲ್ಲಾ ಮಟ್ಟದ ಮೇಳಗಳು ಪ್ರದರ್ಶನಗಳು ಅಲ್ಲೆಲ್ಲ ಭಾಗವಹಿಸ್ತಿರತಾವು? ಖಂಡಿತ ಸರ್, ಬರೀ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ ಸರ್, ನಾನು ರಾಷ್ಟ್ರ ಮಟ್ಟ ತನಕನೂ ಹೋಗಿದ್ದೀನಿ ಅನ್ನೋದಕ್ಕೆ ನನಗೆ ಖುಷಿ ಆಗ್ತದೆ. ಯಾಕಂದ್ರೆ ಮನೇಕಾ ಗಾಂಧಿ ಅವರು ಅಷ್ಟಕ್ಕೊಂದು ಮಹಿಳೆಯರ ಸ್ವಾವಲಂಬಿಗಳು ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಮಹಿಳಾ ಉತ್ಸವ ಸ್ಟೇಟಿಗೆ ಒಂದೊಂದ್ಸಲಿ ಇಟ್ಕೊಳ್ತಾ ಬಂದ್ರು ಅವರು. ಎಲ್ಲಾ ಸ್ಟೇಟ್ಗಳನ್ನ ನಾನು ಆದಷ್ಟು ಕವರ್ ಮಾಡಿದ್ದೀನಿ ಅಂತ ಅನಿಸ್ತಾ ಇತ್ತು. ಹೇಗಿತ್ತು ಅಲ್ಲಿ ಅನಿಸಿಕೆ ಪ್ರತಿಕ್ರಿಯೆಗಳು? ನಾನು ಏನು ನಿರೀಕ್ಷೆ ಇಟ್ಕೊಂಡೋಗಿದ್ನ ಅದ ಗುರಿ ಮುಟ್ಟೆ ನಾನು ಬಂದಿರೋದು ಸರ್. ಇಷ್ಟ ಹೇಳಿದ್ರು ಸಾಕು ಅಂತ ಅನ್ನಿಸ್ತದೆ ನನಗೆ ತಿಳಿದ ಮಟ್ಟಿಗೆ. ತಾವು ಒಂದು ಮಾತನ್ನು ಪ್ರಸ್ತಾಪ ಮಾಡಿದ್ರಿ, ಇದಕ್ಕೆಲ್ಲ ನಮ್ಮ ಮನೆಯವರು ಮತ್ತೆ ನಿನಗೆ ಅಂತ? ಖಂಡಿತ ಫಸ್ಟ್ ಎಲ್ಲ ಹೇಳಿದ್ರು ಸರ್. ಆಮೇಗ ಏನಿಸ್ತಾನೆ, ಈಗ ನನ್ನ ಮಕ್ಕಳು ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಇಲ್ಲಮ್ಮ ನಾನು ಇನ್ನೊಂದು 2 ವರ್ಷ 3 ವರ್ಷ ಮಾಡ್ತೀನಿ, ಆದ್ರೆ ಇದನ್ನ ಮಾತ್ರ ನಾನು ಬಿಡಲ್ಲ, ನಾನು ಇನ್ನೊಂದ್ ಸ್ವಲ್ಪ ದಿವಸ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಅನ್ಸ್ಬಿಡ್ತಾ ಇರ್ತೀನಿ ಅಂತೇಳಿ. ನಮ್ ದೊಡ್ಡ ಮಗನೇ ಈಗೆಲ್ಲ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇರೋದು ಅವನ, ನಮ್ ದೊಡ್ಡ ಮಗ, ನಮ್ ಚಿಕ್ಕ ಮಗ ಎಲ್ಲರೂ ಸೇರ್ಕೊಂಡು ಬಹಳ ಸಪೋರ್ಟಿವ್ ಮಾಡ್ತಿದ್ದಾರೆ. ಕೆಲವೊಂದು ಡಿಸೈನ್ ಎಲ್ಲ ನನ್ನ ಸೊಸೆನೂ ಮಾಡ್ತಾಳೆ, ಅವಳು ಇಂಜಿನಿಯರ್, ಅವಳು ನಮ್ಮ ಸೊಸೆನೂ ಆತರ ಎಲ್ಲ ಮಾಡ್ತಿದ್ದಾಳೆ. ಇನ್ನೊಂದು ಇಬ್ರು ಸೊಸೆರು ಅವರು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡ್ತಿದ್ದಾರೆ, ಪ್ರತಿಯೊಂದು ಪ್ಯಾಕಿಂಗ್ ಇಂದ ಹಿಡಿದು ಎಲ್ಲದಕ್ಕೂ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ. ನಾಗೇಂದ್ರಪ್ಪನವರೇ, ಇನ್ನು ಅವರು ಉತ್ಸಾಹದಿಂದ, ಇನ್ನು ಉತ್ಸಾಹದ ಚಿಲುಮೆ ಉಗ್ತಾ ಇದೆ ಈ ಇಳಿ ವಯಸ್ಸಿನಲ್ಲೂ. ನಿಮ್ಗೆ ಇನ್ನು ಬೇಕು ಅಂತ ಅನ್ಸುತ್ತಾ ಈ ವಯಸ್ಸಿನಲ್ಲೂ? ಒಂದು ಟೈಮ್ ಅಲ್ಲಿ ನೋಡಿದ್ರೆ ಯಾಕಪ್ಪ ಇದು ಬೇಕಂತ ಅಂಬರಿಸ್ತಾರೆ, ಆದ್ರೂ ಈ ಹೊರಗಿನ ಜನಗಳು ನೋಡಿದ್ರೆ ಅವರೇವ್ರನ್ನ ಬಿಡ್ತಾರೆ ಸರ್, ಅಲ್ಲಿ ನೀವು ಬರ್ರಿ ಸರೋಜ ಮರ ಹೆಂಗ್ ಬರ್ರಿ, ಇಲ್ಲಿ ಬರ್ರಿ, ಆ ಕಡೆ ಬರ್ರಿ, ನಾವು ಅಲ್ಲಿ ಮೇಲೆ ಇಲ್ಲಿ ಮೇಡೋದು ಅಂತಂದ್ರೆ ನನಗೆ ಖುಷಿ ಆಗತ್ತೆ. ಅದ್ ನೋಡಿ ಯಾಕೆ ಊರನ್ನು ಮಾಡಬಾರ್ದು, ಇಲ್ಲ ನೋಡ್ಬಿಟ್ಟು ಒಳ್ಳೆ ಹೆಸರು ಬರ್ತತ್ತಲ್ಲ, ಹಂಗಾಗಿ ನಾನು ಸಪೋರ್ಟ್ ಮಾಡಕ್ ನಿಂತ್ಕೊಂಡ್ಬಿಟ್ಟೆ ಸರ್ ಅವ್ರಿಗೆ. ಆಯ್ತು ಏನ್ ಬೇಕಾದ್ ಮಾಡಮ್ ನೀವು, ಆಯ್ತು ಮಾಡ್ಕೊಂಡು ಹೋಗಂತ. ಬರೀ ಸಪೋರ್ಟ್ ಮಾಡೋದಷ್ಟೇ ಅಲ್ಲ ಸರ್, ಯಾಕೆ ಅವ್ರು ಮಾಡ್ತಾ ಇರೋದು ಪ್ರತಿ ಒಂದ್ ಮನೇಲಿ ಕೆಲಸ ಮಾಡ್ಕೊಂಡ್ಬಿಟ್ಟು ಹೋಗ್ತಿರ್ತಾರೆ ಅವರು, ಅದು ಬಹಳ ಮುಖ್ಯ. ಹೌದೌದು, ಮನೆಯ ನಿರ್ವಹಣೆ ಮಾಡಿಕೊಂಡು ಇಷ್ಟೆಲ್ಲ ನಿರ್ವಹಣೆ ಮಾಡ್ತಾ ಇದಾರೆ, ಅದು ನನಗೆ ಖುಷಿ ಆಗತ್ರಿ. ಅದಾಗ ಮೊಮ್ಮಕ್ಕಳಾತು ಇವರಾತು ಅಷ್ಟು ಪ್ರತಿಯೊಂದು ನೋಡ್ಬಿಟ್ಟು ನಮ್ಗೆ ಅಡಿಗೆ ಮಾಡೋದಾತೆಲ್ಲ ಪ್ರತಿಯೊಂದು ಮಾಡಿ ನೋಡಿ ಮಾಡ್ಕೊಂಡು ಹೋಗ್ತಾರಲ್ಲ, ನನಗೆ ಬಹಳ ಖುಷಿ ಆತ್ರಿ ಅವಾಗಲ್ಲಿ. ಹಂಗಾಗಿ ಯಾಕೆ ಸಪೋರ್ಟ್ ಮಾಡಬಾರ್ದು ಇವ್ರಿಗೆ, ಎಷ್ಟೇ ಕಷ್ಟ ಬರಲಿ ಅಂತ ಅದು ಮಾಡಿದ್ರಿ ಎಲ್ಲ. ಈಗ ಸರಿ, ಈಗ ನೀವು ನಿಮ್ಮ ಕಾಲದಲ್ಲಿ ಬರೀ ಭತ್ತ ತೆಂಗು ಅಷ್ಟೇ ಸೀಮಿತವಾಗಿದ್ರಿ ಅಲ್ವಾ? ಈಗ ಸರೋಜಮ್ಮನವ್ರು ಹೇಳಿದ್ರು, ನಾವು ಈ ಬರೋ ದಿನಗಳಲ್ಲಿ ಸಿರಿಧಾನ್ಯಗಳ ಮೊರೆ ಹೋಗ್ಬೇಕಾಗತ್ತೆ, ಅಂದ್ರೆ ಮಳೆ ಪ್ರಮಾಣ ಕಡಿಮೆ ಆಗಿದೆ, ನೀರಿನ ಕೊರತೆ ಇದೆ ಅಂತ. ಈಗ ನಿಮ್ಗೆ ಎಷ್ಟಿತ್ತು ಜಮೀನು ನೀವು ಇಲ್ಲಿ ಪ್ರಾರಂಭ ಮಾಡಿದಾಗ? 22 ಎಕರೆ ಸರ್ ನಮ್ದು. 22 ಎಕರೆಯಲ್ಲಿ ಭತ್ತ ಬೆಳೀತಿದ್ವಿ, ಬರೀ ಭತ್ತ, ಭತ್ತ ತೆಂಗು ಅಡಿಕೆ ಇಷ್ಟಂತೂ ಇತ್ತು ಸರ್ ನಮ್ಮ ಹತ್ರ. ಅಲ್ಲಿ ಬಾಕಿ ಅದರೊಳಗೆ ನಾವು ಇನ್ನು ಯಾಕೆ ಇನ್ನು ಬೇರೆ ಬೇರೆ ಬೆಳೆ ಬೆಳಿಬಾರ್ದು ಅಂತ ಬಂದ್ ಸರ್, ಈಗ ಮಳೆ ಚಾನಲ್ ನೀರು ಈ ತರ ಕಡಿಮೆ ಆಗ್ತಾ ಬಂತಲ್ಲ, ನಾವ್ ಇನ್ನು ಯಾಕೆ ಅದನ್ನ ಇನ್ನು ರೂಢಿಸ್ಕೋಬಾರ್ದು? ಯಾಕಂದ್ರೆ ನಮ್ದು ಇರೋದ ಮೇನ್ ಕೃಷಿ ಸರ್, ಕೃಷಿ ಬಿಟ್ಟು ಮತ್ತೆ ಬೇರೆ ಏನು ಮಾಡ್ತಾ ಇಲ್ಲ. ಅಲ್ಲಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಅಂದಂಗೆ ನಾವ್ ಯಾಕಂದ್ರೆ ಹುಡುಕಾಳ್ಬಾರ್ದು. ಇಲ್ಲೆಲ್ಲೂ ಏನೇನೋ ಹುಡುಕಾಡಿ ಏನೋ ಇಂಡಸ್ಟ್ರಿ ಅದ ಇದನ್ನು ಮಾಡ್ತಿರ್ತಾರೆ. ಫಸ್ಟ್ ನಾವು ಕಾರ್ ಇಂಡಸ್ಟ್ರಿ ಮಾಡಿದಾಗ ನನಗೆ ಕೆಲವು ಪ್ರಾಬ್ಲಮ್ ಆದ ಸರ್ ಅಲ್ಲಿ. ಫಸ್ಟ್ ಈಗ ಸುಮಾರು ಒಂದು 20 ವರ್ಷಗಳಾಗ ನಾವು ಮಾಡಿದ್ರಲ್ಲಿ 86-87 ಅವಾಗ ನನಗೆ ಕರೆಂಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟು ಸರ್, ಇಲ್ಲಿ ನಮ್ಮ ರೂರಲ್ಲಿ ಕರೆಂಟ್ ಕೊಡೋಲ್ಲ ನೀವು ಅಂತಂತೇಳಿ ಪ್ರಾಬ್ಲಮ್ ಆಗಿಬಿಟ್ಟು ಅದನ್ನ ಅಲ್ಲಿಗೆ ನಡುವೆ ನಿಲ್ಸ್ಬೇಕಾಸ. ಅದರಿಂದ ಏನು ತುಂಬಾ ಲಾಭ ಸರ್ ಅದಲ್ಲಿ ಕಾರ್ ಇಂಡಸ್ಟ್ರಿ ಅದ್ರ ಬಗ್ಗೆ ನಮಗೇನು ಲಾಸ್ ಅಂತ ಇರಲಿಲ್ಲ. ಯಾವಾಗ ಕರೆಂಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ನಾವಿಲ್ಲೇ ಬೇರೆ ಅಳವಡಿಸ್ಕೋಬೇಕಂತ ಮಾಡಿದ್ ಸರ್ ಅವಾಗಲ್ಲಿ. ಬೇರೆ ಅಳವಡಿಸ್ಬೇಕಂದಾಗ ಆ ಟೈಮ್ನಲ್ಲೇ ನಮಗೆ ಇದು SRI ಮೆಥಡ್ ಶ್ರೀ ಮೆಥಡ್ದು ಇವೆಲ್ಲ ಹಂಗೆ ಒಂದೊಂದೊಂದು ಸ್ಟಾರ್ಟ್ ಆಗ ಸರ್ ಕೃಷಿ ಇಲಾಖೆಯಿಂದ. ನಮ್ಮನೆಯವ್ರು ಕೆಲವೊಂದು ಕ್ಲಾಸಸ್ ತಗೊಂತಿದ್ರು, ಆಮೇಲೆ ಡಾಕ್ಟರ್ ಅಂತ ಒಂದಿದ್ದು ಸರ್, ಅವ್ರು ಸುಮಾರು ಒಂದು 5-6 ಜನಕ್ಕೆ ಇಲ್ಲಿ ನಾವು ಟ್ರೈನಿಂಗ್ ಕೊಟ್ವಿ ಹೆಣ್ಮಕ್ಳೆಲ್ಲ ಕರೆಸ್ಬಿಟ್ಟು. ಅವಾಗಿಂದ ಒಂದು ನಂಟು ನಮಗಿರಲಿ, ನಮ್ಮನೆಯವ್ರಿಗೂ ಇವರೆಲ್ಲ ಅಷ್ಟುವ ಕೃಷಿ ಇಲಾಖೆ ಪ್ಲಸ್ ಏನದಲ್ಲ ಸರ್ ಸಾಮಾಜಿಕ ಸೇವೆದ ಬಗ್ಗೆ. ಆಮೇಲೆ ಎಷ್ಟೋ ಜನಗಳು ನಮ್ಮಲ್ಲಿ ಇವಳ ಸಾಕಿದಾಳ್ರಿ ಮಕ್ಕಳನ್ನ, ಸಾಕ್ಬಿಟ್ಟು ಅವ್ರಿಗೆ ಎಜುಕೇಶನ್ ಕೊಡಿಸಿ ನೌಕರಿ ಕೊಡಿಸಿ ಎಷ್ಟೋ ಜನ ಮದುವೆ ಮಾಡಿ ಅನಾಥ ಇದ್ದಂಗೆ. ಎಷ್ಟೋ ಜನ ಇದ್ದಾಗ ಇಲ್ಲ ನೀವು ಬರೀ ಕಳಿಸ್ರಿ ನೀವು ಇಲ್ಲಿ ನಾವೆಲ್ಲ ಸ್ಕೂಲ್ ಕಳಿಸ್ತೇವೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಕಳಿಸಿದಾಳ್ರಿ. ಅದು ನನಗೆ ಖುಷಿ ಆಗ್ತದ ಅಲ್ಲಿ ಮಾಡ್ಬಿಟ್ಟು. ಈಗ ಅಡಿಕೆ ತೋಟ ನಿರ್ವಹಣೆ ಎಲ್ಲ ಯಾರು ನೋಡ್ಕೋತಾರೆ? ಮಗ ನೋಡ್ಕೊಂತಾನೆ ಸರ್, ಈಗ ಚಿಕ್ಕ ಮಗ ಒಬ್ಬ ನಮ್ಮ ಹತ್ರ ಬಂದಾನೆ, ದೊಡ್ಡವನು ಇಂಜಿನಿಯರ್ ಬೆಂಗಳೂರಲ್ಲಿ ಇರ್ತಾನೆ ಸರ್, ಎರಡನೇದನು ಇಲ್ಲಿ ದಾವಣಗೆರೆಯಲ್ಲಿ ಇರ್ತಾನೆ ಸರ್. ಅಲ್ಲಿ ಇವರೆಲ್ಲ ಅವ್ರವ್ರ ಡ್ಯೂಟಿ ಅವ್ರು ಹೋಗ್ತಿರ್ತಾರೆ ಸರ್. ಅಲ್ಲಿ ಇವ್ರು ಮಾತ್ರ ನಮ್ಮಲ್ಲೇ ಇದ್ದಾರೆ ಸರ್, ನನ್ನ ಚಿಕ್ಕನೊಬ್ಬರು 40 ಫಾರ್ಮ್ ಒಂದಿದೆ, ಇವೆಲ್ಲ ಒಟ್ಟು ರೂಢಿಸ್ಕೊಂಡು ಹೋಗ್ತದೆ ಅವನೇ ಅಲ್ಲಿ. ಹಾಗಾದ್ರೆ ಈಗ ನಿಮ್ಮ ಮನೆಯೊಳಗೆ ಯಾರಿಗೂ ಸಹ 5 ನಿಮಿಷವೂ ಬಿಡುವಿಲ್ಲ? ಬಿಡುವಿಲ್ಲ, ಎಲ್ಲ ಫುಲ್ ಇದು ಅಲರ್ಟ್ ಎಲ್ಲರೂ, ಯಾವುದೇ ತರ ನಮಗೆ ಸಹಿತ ಬಿಡುವಲ್ಲ ಯಾರಿಗೂ ಬಿಡುವಲ್ಲ ಸರ್. ನಾವ್ ಇಷ್ಟು ವಯಸ್ಸಾದ್ರೂ ಕೂಡ ನಾವು ಹಂಗೆ ಆಕ್ಟಿವ್ ಆಗಿ ಎಲ್ಲ ಮಾಡ್ತದ ಸರ್ ಅಷ್ಟು ಅಲ್ಲಿ. ಹಾಗಾಗಿ ನಿಮ್ಮ ಇಬ್ರು ದಂಪತಿಗಳಿಗೂ ಸಹ ಲವಲವಿಕೆ ಎಂದಿದ್ದೀರಿ, ಚಟುವಟಿಕೆ ಎಂದಿದ್ದೀರಿ, ಯಾವ BP ಶುಗರ್ ಬಂದಿಲ್ಲ? ಬಂದಿಲ್ಲ ಸರ್, ನಮ್ಗೆ ಯಾವ್ದು ಶುಗರ್ BP ಯಾವ್ದಿಲ್ಲ ಸರ್ ಅಲ್ಲಿ. ಸರ್ ಜಮ್ನರ ಖಂಡಿತ ಇಲ್ಲ ಸರ್, ಖಂಡಿತ BP ಇಲ್ಲ, ಶುಗರ್ ಇಲ್ಲ. ನನ್ ಮಕ್ಕಳಿಗೆ ಹೇಳೋದಷ್ಟೇ, ನಾನು ಎಲ್ಲರ 5 ನಿಮಿಷನ ಪುರ್ಸತ್ ಇಲ್ದಂಗೆ ರಾತ್ರಿ ಮಲಗ ತನಕ ಇಷ್ಟೇ ಕೆಲಸದಾಗ ಒತ್ತಡದಾಗೆ ಇರ್ಬೇಕು ನೀವೆಲ್ಲರೂ ಅಂತ ಹೇಳ್ತಾರೆ. ಜಾಸ್ತಿ ಒತ್ತಡ ಆದ್ರೂ ಕಷ್ಟ ಕಣ್ರಿ? ಇಲ್ಲ ಬೇಡ, ಅದ್ರಾಗ ಮನೋರಂಜನೆ ಇದೆ, ಅದ್ರಲ್ಲೂ ನಾವು ಪೂರ್ತಿ ಬರೀ ಕೆಲಸನೇ ಮಾಡ್ಕೊಂತಿರ್ಬೇಕು ಅಂತ ಏನಿಲ್ಲ. ಅದ್ರಲ್ಲೂ ನೀವು ಅಲ್ಲಿಗೆ ಹೋಗ್ತೀರಾ ಹೋಗ್ರಿ ಕಳಿಸ್ತೇನೆ. ಅವ್ರ ಮನೋರಂಜನೆ ಅವ್ರಿಗೂ ಒಂದೊಂದ್ ದಿವಸ ಟೈಮ್ ಇರ್ತದೆ, ಅವ್ರಿಗೂ ಪಾಪ ಎಂಟರ್ಟೈನ್ಮೆಂಟ್ ಬೇಕು ಎಲ್ಲರಿಗೂ, ಅದನ್ನೆಲ್ಲ ಅವ್ರಿಗೂ ಬಿಟ್ಕೊಟ್ಟಿದೀವಿ, ನಾವು ಮಾಡ್ತೇವೆ. ಸರಿ, ಈಗ ನೀವೇನೋ ಯಾವ್ದೋ ಒಂದು ತತ್ವ ಸಿದ್ಧಾಂತ ಆಮೇಲೆ ಈ ತರದೊಂದು ಕಲ್ಪನೆ ಇಟ್ಕೊಂಡು ನಾನು ಮಾಡ್ಬೇಕು ಅಂತ ಮುಂದಿತ್ತಿದ್ರಿ, ಆದ್ರೆ ಈಗ ಬರುವಂತ ಸೊಸೇರಿಗೆ ಅತ್ತೆಗೆ ಯಾಕೆ ಬೇಕಿತ್ತು ಸುಮ್ನೆ ನಮಗೂ ಸಮಸ್ಯೆ ಅವ್ರಿಗೂ ಶ್ರಮ ಅಂತ ಅನ್ಕೊಂಡಿಲ್ವಾ? ಖಂಡಿತ ಇಲ್ಲ ಸರ್, ಯಾಕಂದ್ರೆ ನನ್ನ ಸೊಸೆಯರು ಎಲ್ಲ ಬಹಳ ಸಪೋರ್ಟ್ ಮಾಡ್ತಾ ಇದಾರೆ. ಮುಂದ್ ರೂಢಿಸ್ಕೊಂಡು ಹೋಗ್ತಾರ ಅದು ನನಗೆ ಗೊತ್ತಿಲ್ಲ. ಈಗಂತೂ ಅವ್ರಿಗೆಲ್ಲ ತಿಳುವಳಿಕೆ ಐತೆ. ಈ ನಮ್ಮ ಚಿಕ್ಕ ಸೊಸೆ ಇಲ್ಲಿರೋಳಗಂತೂ ಅವಳಿಗೆಲ್ಲದು ಗೊತ್ತಿದೆ, ಯಾವ ರೀತಿ ಏನೇನ್ ಮಾಡ್ಬೇಕು ಅಂತ. ನಾನು ಯಾಕಂದ್ರೆ ನಾನು ಈಗ ಒಂದೊಂದೇ ಕೆಲಸನೇ, ಯಾಕೆ ಸರ್ ನನಗೂ ಈಗ 60 ವರ್ಷ ಆಗೋಯ್ತು, ಅವ್ರಿಗೂ ನಾನು ಒಂದೊಂದೇ ಕೆಲಸ ತಿಳುವಳಿಕೆ ಕೊಡ್ಬೇಕು. ಆ ತರ ಅವ್ರಿಗೆ ಒಂದೊಂದೇ ಪಾಠ ಕಲಿಸ್ತಾ ಅದನ್ನೀಗ ಮುಂದ ರೂಢಿಸ್ಕೊಂಡು ಹೋದ್ರೆ ಅವ್ರಿಗೆ ಬಿಟ್ಟಿದ್ದು. ಈಗ ನೀವು ಆರ್ಗ್ಯಾನಿಕ್ ಪದ್ಧತಿನಲ್ಲೇ ಇವನ್ನೆಲ್ಲ ಮಾಡ್ಕೊಂತ ಬಂದಿರೋ, ಅಂದ್ರೆ ಸಾವಯವ ಪದ್ಧತಿನಲ್ಲಿ, ಅಂದ್ರೆ ಈ ನೀವು ತಯಾರಿಸುವಂತ ಯಾವುದೇ ಉತ್ಪನ್ನಕ್ಕೂ ಸಹ ರಾಸಾಯನಿಕದ ಸೋಂಕಿಲ್ಲ. ಈಗ ನೀವು ತಯಾರಿಸುವಂತ ಜಾಗನೂ ಸಹ ಶುಚಿಯಾಗಿ ಕ್ಲೀನ್ ಆಗಿರ್ಬೇಕಲ್ಲ, ಅದನ್ನ ಹೇಗ್ ನಿರ್ವಹಣೆ ಮಾಡ್ತೀರಿ? ಖಂಡಿತ ಸರ್, ಈ ಕ್ವಶನ್ ನನಗ ಇವ್ರು ಕೇಳಿದ್ರು ಸರ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಮಾಡ್ಸಕ್ ಹೋದಾಗ, ಇದನ್ನೆಲ್ಲ ನೀವು ಫಿನೈಲ್ ಹಾಕಿ ತೊಳಿತೀರಾ ಸೋಪೈಲ್ ಹಾಕಿ ತೊಳಿತೀರಾ ಅಂತ ಕೇಳಿದ್ರು. ಖಂಡಿತ ಇಲ್ಲ, ನಮಗೆ ಪಕ್ಕನೆ ಚಾನಲ್ ಅರಿತಿದೆ ಸರ್, ಅದೇ ನೀರು ತಗೊಂಡ್ ಬರ್ತೀವಿ, ಇಲ್ಲಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೆಲ ಒರೆಸ್ತೀವಿ ಅಂತ ಹೇಳಿದ್ವಿ. ಆಮೇಗ ಇಲ್ಲಿ ಬಂದ ಅಂತ ಉತ್ಪನ್ನಗಳನ್ನೆಲ್ಲ ವೇಸ್ಟ್ ಆದ ಉತ್ಪನ್ನಗಳನ್ನೆಲ್ಲ ಏನ್ ಮಾಡ್ತೀರಿ ಅಂತ ಕೇಳಿದ್ರು. ಇಲ್ಲ ಸರ್, ನಮ್ಮ ದನಗಳಿದಾವೆ, ವೇಸ್ಟ್ ಆಗಿದ್ನೆಲ್ಲ ನಾನು ಒಗ್ಸೋದಿಲ್ಲ, ಹಾಕಿರೋ ತಿಪ್ಪೆ ಗೊಬ್ಬರ ಆಗುತ್ತೆ ಅದು ಬೇರೆ ಮಾತು ಸರ್, ದನಗಳಿದಾವೆ ದನಗಳಿಗೆ ಹಾಕ್ತಾ ಇದಾವೆ ವೇಸ್ಟ್ ಆಗಿದ್ದ, ಅದಕ್ಕಿಂತ ಹೆಚ್ಚಿಗೆ ವೇಸ್ಟ್ ಆಗಿದ್ದ ಪೇಪರ್ ಇಂದ ಅಂತದ್ನೆಲ್ಲ ತಿಪ್ಪೆ ಗೊಬ್ಬರ ಆಗುತ್ತೆ. ಇವೆಲ್ಲ ನಮ್ಗೆ ಸರಪಣಿ ಇದ್ದಂಗೆ, ಎಲ್ಲ ಸಾವಯವ ಗೊಬ್ಬರನೂ ಬೇಕು ನಮಗೆ, ಸಾವಯವ ಉತ್ಪನ್ನಗಳು ಬೇಕು, ಆ ತರದಿಂದ ನಾವು ರೊಟೇಷನ್ ಆಗ್ತಾ ಇದೆ ಸರ್, ನಮ್ಗೆ ಅದ್ರದ ಬಗ್ಗೆ ಚಿಂತೆ ಇಲ್ಲ ಸರ್. ಸರಿ ಸರೋಜಮ್ಮನವರೇ, ಈಗ ನಿಮ್ಮನ್ನೇ ಮಾದರಿಯಾಗಿ ಇಟ್ಟುಕೊಂಡು ನಾವು ಹೆಣ್ಣು ಮಕ್ಕಳಿಗೆ ಏನ್ ಹೇಳ್ಬೋದು ಹೇಳಿ? ಈಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಏನಂತಂದ್ರೆ, ಅಯ್ಯೋ ಇವೆಲ್ಲ ಮಾಡಕ್ಕಾಗತ್ತ ನಮ್ ಕೈನಲ್ಲಿ, ನಾವು ಒಬ್ಬರೇ ಮಾಡ್ಬೋದಾ ಅಂತೇಳಿ ಮಾತಾಡ್ಕೊಂಡು ಸುಮ್ನೆ ಕಾಲಹರಣ ಮಾಡ್ತಿರೋ ಅಂತ ಹೆಣ್ಣು ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಖಂಡಿತ, ನಾನೇನಂತೀನಿ ಅವ್ರಿಗೆ, ಅಕಸ್ಮಾತ್ ಅಯ್ಯೋ ಇನ್ನೆಲ್ಲ ಹಾಕ್ತತ್ತ ಅನ್ನೋದ್ ಬದ್ಲಿ ಇಲ್ಲಿ ಬಂದು ನೋಡ್ಕೊಂಡು ನಾವು ಹಾಕ್ತತ್ತೆ ಅಂತೇಳಿ ಮಾಡಿದ್ರೆ ಮಾತ್ರ ಮನಸ್ಸಿದ್ರೆ ಮಾರ್ಗ ಅಂತ ನಾನು ಇಷ್ಟಂತೂ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಅವ್ರ ಮನ್ಸಿಟ್ಕೊಂಡು ನಾವು ಮಾಡಿ ನಾ ಮಾಡೇ ತಿರ್ತೀನಿ ಅಂತ ಅವ್ರ ಮನಸ್ನೇ ಬರ್ಲಿ ಬೇಕಾರೆ ಖಂಡಿತ ಅವ್ರು ಬಿಡಕ್ ಆಗೋದಿಲ್ಲ, ಇದನ್ನ ಮಾಡೇ ಮಾಡ್ತಾರೆ. ಖಂಡಿತ ಕೇಳಿದ್ರೆ, ಮನಸ್ಸಿದ್ದರೆ ಮಾರ್ಗ, ಖಂಡಿತ ಮನಸ್ಸು ಮಾಡಿ ನೀವು ಮಾಡಲೇಬೇಕು ಅನ್ನೋಂತ ನಿಮ್ಮಲ್ಲಿ ಛಲ ಇದ್ರೆ ಹಲವಾರು ಜನ ಇದ್ದಾರೆ ನಿಮ್ಗೆ ಮಾರ್ಗದರ್ಶನ ನೀಡಲಿಕ್ಕೆ. ಉದಾಹರಣೆಗೆ ಸರೋಜಮ್ಮನಂತೋರಯ್ಯ, ಆಮೇಲೆ ಬೇರೆ ಬೇರೆ ಇಲಾಖೆಗಳಿವೆ, ಅವುಗಳ ಸಂಪರ್ಕ ಮಾಡಿ. ಖಂಡಿತವಾಗಿಯೂ ಸಹ ನೀವು ಈ ರೀತಿಯಲ್ಲಿ ಒಬ್ಬ ಪುಟ್ಟಮ ಉದ್ಯಮಿಯಾಗಿ, ಗೃಹ ಕೈಗಾರಿಕೋದ್ಯಮಿಯಾಗಿ ತಾವು ಸಹ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಸರೋಜಮ್ಮ ಮತ್ತೆ ನಾಗೇಂದ್ರಪ್ಪ ಅವರೇ, ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಗೃಹ ಉದ್ಯೋಗ ಈ ಕುರಿತು ಹರಿಹರದ ನಿಟ್ಟೂರಿನ ಶ್ರೀಮತಿ ಸರೋಜಮ್ಮ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಇನ್ನು ಮುಂದೆ ಕೇಳಿ, ಬಾಳೆ ಕೃಷಿಯಲ್ಲಿ ಲಘು ಪೋಷಕಾಂಶಗಳು, ಈ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯದಲ್ಲಿ ವಿಷಯ ತಜ್ಞರಾದ ಚೈತನ್ಯ ಅವರಿಂದ ಮಾಹಿತಿ ತಿಳಿಯೋಣ. ನಮಸ್ಕಾರ, ನನ್ನ ಹೆಸರು ಚೈತನ್ಯ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಲ್ಲಿ ತೋಟಗಾರಿಕೆ ವಿಷಯದಲ್ಲಿ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಮಣ್ಣು ಪರೀಕ್ಷೆ ಹಾಗೂ ತೋಟಗಾರಿಕೆ ಬೆಳೆಗಳ ಎಲೆ ಕುಡಿಗಳ ವಿಶ್ಲೇಷಣೆಯಿಂದ ಮಣ್ಣಿನಲ್ಲಿ 40-60% ಲಘು ಪೋಷಕಾಂಶಗಳ ಕೊರತೆ ಇರುವುದು ಕಂಡು ಬಂದಿರುತ್ತದೆ. ಬಾಳೆ ಒಂದು ಪ್ರಮುಖವಾದ ವಾಣಿಜ್ಯ ತೋಟಗಾರಿಕಾ ಬೆಳೆಯಾಗಿದೆ. ರಾಜ್ಯದ ಬಹುತೇಕ ಬಾಳೆ ಬೆಳೆಯುವ ಪ್ರದೇಶವು ಲಘು ಪೋಷಕಾಂಶ ಕೊರತೆ ಇರುವುದು ಕಂಡು ಬಂದಿರುತ್ತದೆ. ಹಾಗಾಗಿ ಲಘು ಪೋಷಕಾಂಶಗಳ ನಿರ್ವಹಣೆ ಅಧಿಕ ಇಳುವರಿಗೆ ಹಾಗೂ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಲು ಅವಶ್ಯಕವಾಗಿರುತ್ತದೆ. ಇದರಲ್ಲಿ ಮುಖ್ಯವಾಗಿ ಸತು, ಕಬ್ಬಿಣ ಹಾಗೂ ಬೋರಾನ್ ಲಘು ಪೋಷಕಾಂಶಗಳು ಬಾಳೆಯ ಬೆಳವಣಿಗೆಗೆ ಹಾಗೂ ಉತ್ಪಾದಕತೆ ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಸಾಮಾನ್ಯವಾಗಿ ಕೃಷಿಕರು ಬಾಳೆಗೆ ಬೇಕಾಗುವ ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ಅನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೆಳೆಗಳಿಗೆ ಕೊಡುತ್ತಿದ್ದಾರೆ. ಆದರೆ ಸೂಕ್ತ ಸಮಯದಲ್ಲಿ ಹಾಗೂ ಅವಶ್ಯಕ ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸುವುದು ಬಹಳ ವಿರಳ. ಇದಕ್ಕೆ ಮುಖ್ಯ ಕಾರಣ ಲಘು ಪೋಷಕಾಂಶಗಳ ಮಹತ್ವದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೇ ಇರುವುದು. ಸತು ಲಘು ಪೋಷಕಾಂಶ ಬಾಳೆ ಬೆಳೆಯ ಬೆಳವಣಿಗೆಯ ಮೇಲೆ ನೇರವಾದ ಪ್ರಭಾವ ಬೀರುವುದಲ್ಲದೆ ಬಾಳೆ ಗಿಡಗಳ ಬೆಳವಣಿಗೆಗೆ ಉತ್ತೇಜನಕಾರಿಯಾದಂತಹ ಲಘು ಪೋಷಕಾಂಶವಾಗಿರುತ್ತದೆ. ಸತುವಿನ ಕೊರತೆಯಿಂದ ಬಾಳೆ ಬೆಳವಣಿಗೆ ಕುಂಠಿತವಾಗುತ್ತದೆ ಹಾಗೂ ಬಾಳೆ ಎಲೆಗಳ ಬಣ್ಣ ಕಳೆದುಕೊಂಡು ಎಲೆಯ ಉಳಿದ ಭಾಗಕ್ಕಿಂತ ಸ್ಪಷ್ಟವಾದ ಹಸಿರು ಬಣ್ಣಕ್ಕೆ ತಿರುಗುವುದು. ಬಾಳೆ ಗಿಡಗಳು ಸುಪ್ತ ಹಸಿವಿನ ಹಂತದಲ್ಲಿದ್ದಾಗ ಪೋಷಕಾಂಶದ ಕೊರತೆಯನ್ನು ನೀಗಿಸಿದಲ್ಲಿ ಬೆಳವಣಿಗೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ. ಕಬ್ಬಿಣ ಅಂಶವು ಎಲೆಗಳಲ್ಲಿರುವ ಪತ್ರಹರಿತಿನ ಅವಿಭಾಜ್ಯ ಧಾತುವಾಗಿರುತ್ತದೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಲಘು ಪ್ರಮಾಣದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ. ಬಾಳೆಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಕಬ್ಬಿಣಾಂಶದ ಕೊರತೆಯ ಸ್ಪಷ್ಟ ಲಕ್ಷಣ. ಕಬ್ಬಿಣಾಂಶದ ಕೊರತೆಯಿಂದ ಬಾಳೆಯ ಉತ್ಪಾದನೆಯ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತದೆ. ಬೋರಾನ್ ಅತಿ ಮುಖ್ಯವಾದ ಲಘು ಪೋಷಕಾಂಶವಾಗಿದ್ದು ಬಾಳೆ ಹೂವಿನ ಪರಾಗಾಣುವಿನ ಮೊಳಕೆ ಒಡೆಯುವ ಕಾರ್ಯವನ್ನು ಹಾಗೂ ಪರಾಗಾಣುವಿನ ನಳಿಕೆಯನ್ನು ವೃದ್ಧಿಸಿ ಯಶಸ್ವಿ ಲಿಂಗ ಧಾರಣೆಗೆ ಸಹಾಯ ಮಾಡುತ್ತದೆ. ಬಾಳೆಗೆ ಬೋರಾನ್ ಅಂಶದ ಕೊರತೆಯಾದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಲಿಂಗ ಧಾರಣೆಯಾಗದೆ ಹೂ ಹಾಗೂ ಕಾಯಿಗಳು ಉದುರಿ ನಷ್ಟವಾಗುವುದು. ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸಿ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿ ಪಡೆಯಲು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅಭಿವೃದ್ಧಿಪಡಿಸಿದ ಬಾಳೆ ಸ್ಪೆಷಲ್ ಪೋಷಕಾಂಶಗಳ ಮಿಶ್ರಣವನ್ನು ಬಾಳೆ ಎಲೆಗೆ ಹಾಗೂ ಗೊನೆಗಳಿಗೆ ನೇರವಾಗಿ ಸಿಂಪರಣೆ ಮಾಡಲು ಶಿಫಾರಸು ಮಾಡಲಾಗಿದೆ. ಎಲೆ ಹಾಗೂ ಗೊನೆಗಳಿಗೆ ಸಿಂಪರಣೆಯ ಮೂಲಕ ಪೋಷಕಾಂಶಗಳನ್ನು ನೀಡಿದ್ದಲ್ಲಿ ಗಿಡವು ತ್ವರಿತಗತಿಯಲ್ಲಿ ಪೋಷಕಾಂಶಗಳನ್ನು ಹೀರಿಕೊಂಡು ಉತ್ತಮ ಗುಣಮಟ್ಟದ ಅಧಿಕ ಇಳುವರಿಯನ್ನು ಪಡೆಯಬಹುದು. ಬಾಳೆ ಸ್ಪೆಷಲ್ ಪೋಷಕಾಂಶ ಮಿಶ್ರಣವನ್ನು ಗಿಡಗಳು ನೆಟ್ಟು 5 ತಿಂಗಳ ನಂತರ ಹೂ ಅಥವಾ ಗೊನೆ ಬಿಡುವ ಹಂತದವರೆಗೆ ಪ್ರತಿ ತಿಂಗಳಿಗೆ ಒಮ್ಮೆಯಂತೆ ಒಟ್ಟು 3 ಬಾರಿ ಎಲೆಗಳಿಗೆ ನೇರವಾಗಿ ಸಿಂಪರಣೆಯನ್ನು ಮಾಡಲು ಶಿಫಾರಸು ಮಾಡಲಾಗಿದೆ. ಒಮ್ಮೆ ಗೊನೆ ಕಚ್ಚಿದ ನಂತರ ತಿಂಗಳಿಗೆ 1 ಬಾರಿ ಗೊನೆಗಳಿಗೆ ಸಿಂಪರಣೆ ಕೊಡಬೇಕು. 75 ಗ್ರಾಂ ಬಾಳೆ ಸ್ಪೆಷಲ್ ಲಘು ಪೋಷಕಾಂಶಗಳ ಮಿಶ್ರಣವನ್ನು 15 ಲೀಟರ್ ನೀರಿನಲ್ಲಿ ಕರಗಿಸಿ ಇದಕ್ಕೆ 5 ml ಸಾಬೂನು ದ್ರಾವಣ ಹಾಗೂ 2 ಲಿಂಬೆಹಣ್ಣಿನ ರಸವನ್ನು ಸೇರಿಸಿ ಸರಿಯಾಗಿ ಮಿಶ್ರಣ ಮಾಡಬೇಕು. ದ್ರಾವಣವನ್ನು ತಯಾರಿಸಬೇಕು. ಉತ್ತಮ ಫಲಿತಾಂಶಕ್ಕಾಗಿ ಯಾವುದೇ ಕೀಟ ಅಥವಾ ಶಿಲೀಂಧ್ರನಾಶಕವನ್ನು ಈ ಪೋಷಕಾಂಶ ಮಿಶ್ರಣದೊಂದಿಗೆ ಬೆರೆಸದೆ ಪ್ರತ್ಯೇಕವಾಗಿ ಉಪಯೋಗಿಸಲು ಶಿಫಾರಸು ಮಾಡಲಾಗಿದೆ. ಈ ಲಘು ಪೋಷಕಾಂಶದ ನಿರ್ವಹಣೆಯಿಂದ 20-30% ಬಾಳೆ ಇಳುವರಿಯನ್ನು ಹೆಚ್ಚಿಸುವುದರೊಂದಿಗೆ ಗುಣಮಟ್ಟದ ಫಸಲನ್ನು ಪಡೆಯಬಹುದಾಗಿದೆ. ಮತ್ತು ಕಾಳುಮೆಣಸು ಬೆಳೆಗೆ ಬರುವ ಅನೇಕ ರೋಗಗಳಲ್ಲಿ ಫೈಟೋಪ್ತರ ಕೊಳೆಯ ರೋಗ ಕೃಷಿಕರಿಗೆ ಹೆಚ್ಚು ಆರ್ಥಿಕ ಹಾನಿಯನ್ನು ಉಂಟು ಮಾಡುತ್ತದೆ. ಶೀಘ್ರ ಸೊರಗು ರೋಗ, ಹಳದಿ ರೋಗ, ಕಾಳುಮೆಣಸಿನ ಕಟ್ಟೆ ರೋಗ ಎಂದೆಲ್ಲ ಕರೆಯುವ ಈ ರೋಗ ಕಳೆದ 2 ದಶಕಗಳಿಂದೀಚೆಗೆ ತೀವ್ರವಾಗಿ ಕಾಳುಮೆಣಸಿನ ಬೆಳೆಯನ್ನು ವಿನಾಶ ದಂಚಿಗೆ ತಲುಪಿಸುವ ದಿಕ್ಕಿನಲ್ಲಿದೆ. ಈ ರೋಗದ ಬಾಧೆಯಿಂದ 25-30% ಕಾಳುಮೆಣಸಿನ ಬೆಳೆ ಹಾನಿಯಾಗಿರುವುದು ಕಂಡುಬಂದಿರುತ್ತದೆ. ಈ ರೋಗವನ್ನು ಸೂಕ್ತ ಸಮಯದಲ್ಲಿ ಗುರುತಿಸಿ ಅದರ ಹತೋಟಿ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಈ ಬೆಳೆ ಹಾನಿಯಾಗುವುದನ್ನು ನಿಯಂತ್ರಿಸಬಹುದು. ಈ ರೋಗದ ಲಕ್ಷಣವನ್ನು ನಾವು ಗಮನಿಸಿದಾಗ ರೋಗ ಪೀಡಿತ ಬಳ್ಳಿಯ ಬುಡದ 1-2 ಎಲೆಗಳು ಮತ್ತು ನಂತರದ ಇತರ ಎಲೆಗಳ ಮೇಲೆ ವೃತ್ತಾಕಾರದ ನೀರಿನಿಂದ ತೊಯ್ದಂತ ಬೂದು ಬಣ್ಣದ ಮಚ್ಚೆಗಳನ್ನು ಕಾಣಬಹುದು.